ಅನುಮೋದನೆ ನೀಡಿದ್ದಾರೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಮಳೆ ಹಾನಿ, ನಾಳೆ ನಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ. ಹುಬ್ಬಳ್ಳಿ ಗಲಭೆ ಸೇರಿ 43 ಪ್ರಕರಣ ವಾಪಸ್ ಪಡೆದ ಸರ್ಕಾರದ ಆದೇಶ ರದ್ದುಗೊಳಿಸಿದ ಉಚ್ಚ ನ್ಯಾಯಾಲಯ. ರಾಜ್ಯದ ವಿವಿಧೆಡೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಮತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ, ಪಕ್ಷ ಬಲವರ್ಧನೆ ಕುರಿತಂತೆ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶು ವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿ, ಇದರಲ್ಲಿ ರಾಷ್ಟೀಯ ಮೊಟ್ಟೆ ದಿನದ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಪಿ ಚೇತನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನ್ಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನ್ಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಷ್ಟೀಯ ಮೊಟ್ಟೆ ದಿವಸ ಅಂತ ಹೇಳಿ ಪ್ರತಿ ವರ್ಷ ಜೂನ್ ತಿಂಗಳ 3ನೇ ದಿನಾಂಕವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಮೊಟ್ಟೆಯ ಮಹತ್ವವನ್ನ ತಿಳಿಸಿಕೊಡುವ ನಿಟ್ಟಿನಲ್ಲಿ ಮತ್ತು ಮೊಟ್ಟೆಯನ್ನ ಮತ್ತೊಂದಷ್ಟು ಜನಪ್ರಿಯ ಮಾಡುವ ನಿಟ್ಟಿನಲ್ಲಿ ಈ ದಿವಸ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಮೊಟ್ಟೆ ದಿವಸ ಅಂತ ಅಂದ್ರೆ ಏನು, ಯಾಕೆ ಇದನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ, ಮತ್ತು ಈ ಮೊಟ್ಟೆಯಿಂದ ಏನೆಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಲಭಿಸುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊಟ್ಟೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಆಹಾರ ಪದಾರ್ಥ ಆಗಿದೆ. ಯುವಕರಿಂದ ಅಥವಾ ಮಕ್ಕಳಿಂದ ವಯೋವೃದ್ಧರವರೆಗೂ ಕೂಡ ಎಲ್ಲರೂ ಕೂಡ ಇದರ ಸೇವನೆಯನ್ನ ಮಾಡಬಹುದು. ಒಳ್ಳೆಯ ಪೋಷಕಾಂಶಗಳು ಮೊಟ್ಟೆಯಿಂದ ದೊರಕುತ್ತೆ ಅಂತ ಹೇಳಿ ಅನೇಕ ಸಂಶೋಧನೆಗಳು ಹೇಳ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಮೊಟ್ಟೆಯ ಒಂದಷ್ಟು ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಆಹಾರ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಪಿ ಚೇತನ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಜೂನ್ 3ನೇ ತಾರೀಕನ್ನ ರಾಷ್ಟೀಯ ಮೊಟ್ಟೆ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ, ಇದರ ಬಗ್ಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಭಾರತದಲ್ಲಿ ಈ ಬಡತನ ಅನ್ನೋದು, ಅಪೌಷ್ಟಿಕತೆ ಅಥವಾ ಕುಪೋಷಣೆ ಶತಶತಮಾನಗಳಿಂದ ಇದೆ. ಹೌದು, ಹಲವಾರು ಜನ ಇದರಿಂದ ಪರಿತಪಿಸ್ತಾ ಇದ್ದಾರೆ, ಜನರ ಬೆಳವಣಿಗೆ ಆಗ್ತಾ ಇಲ್ಲ. ಇದಕ್ಕೆ ನಾನಾ ಕಾರಣಗಳಿರ್ಬೋದು, ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ತುಂಬಾ ಸಾಧನೆಯನ್ನ ಮಾಡಿದೆ, ಈ ಕುಪೋಷಣೆ ಅನ್ನೋದನ್ನ ಮತ್ತು ಬಡತನವನ್ನ ಕಡಿಮೆ ಮಾಡಿದೆ. ಈ ನಿಟ್ಟಿನಲ್ಲಿ ನಾವೇನಾದ್ರು ಯೋಚನೆ ಮಾಡಿದ್ರೆ ಕೋಳಿ ಮಾಂಸ ಮತ್ತು ಮೊಟ್ಟೆ ಅತಿ ಕಡಿಮೆ ದರದಲ್ಲಿ ಸಿಗುವಂತ ಉತ್ತಮ ಪ್ರೋಟೀನ್ ಯುಕ್ತ ಆಹಾರ. ಹಾಗಾಗಿ ಎಲ್ಲರೂ ಮೊಟ್ಟೆ ಅಥವಾ ಕೋಳಿ ಮಾಂಸವನ್ನ ಸೇವನೆ ಮಾಡಿದ್ರೆ ಪೋಷಕಾಂಶದ ಕೊರತೆಗಳನ್ನ ನೀಗಿಸಬಹುದು. ಮೊಟ್ಟೆ ವಿಶೇಷತೆ ಏನಪ್ಪಾ ಅಂದ್ರೆ, ಇನ್ನೂ ಒಂದು ಕಲಬೆರಕೆ ಮಾಡಲಾಗದಂತ ಒಂದು ಆಹಾರ ಪದಾರ್ಥ ಅಂತ ನಾವು ಹೇಳಬಹುದು. ಅದರ ವಿಶೇಷತೆ ಅದು. ಹೌದು, ಈಗ ನಾವು ಹಾಲು ತಗೊಳ್ಳಿ ನೀರ್ ಬೆರೆಸ್ತಾರೆ ಅಂತ ಅನ್ಬೋದು. ಹೌದು, ಅದನ್ನ ಮೊಟ್ಟೆಯಲ್ಲಿ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಡಿಮೆ ದರದಲ್ಲಿ ಸಿಗುವಂತ ಉತ್ತಮ ಗುಣಮಟ್ಟದ ಪ್ರೋಟೀನ್ ಯುಕ್ತ ಆಹಾರ, ಇದನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಬಡತನ ಇರ್ಬೋದು ಅಥವಾ ಕುಪೋಷಣೆ, ಪೋಷಕಾಂಶಗಳ ಕೊರತೆ ಏನಿದೆ ಅದನ್ನ ನಿವಾರಿಸಬಹುದು. ಈ ಮೊಟ್ಟೆ ದಿವಸವನ್ನ ನಾವು ಎರಡು ಸಾರಿ ಆಚರಣೆಯನ್ನ ಮಾಡ್ತೀವಿ ವರ್ಷದಲ್ಲಿ, ಒಂದು ವಿಶ್ವ ಮೊಟ್ಟೆ ದಿವಸ ಅಂತ ಹೇಳಿ, ಮತ್ತೊಂದು ರಾಷ್ಟ್ರೀಯ ಮೊಟ್ಟೆ ದಿವಸ ಅಂತ ಹೇಳಿ. ಇದು ಸ್ವಲ್ಪ ನಮ್ಮ ಜನರಿಗೆ ಗೊಂದಲ ಇದೆ, ಯಾವ್ಯಾವತ್ತು ಯಾವ ಆಚರಣೆಯನ್ನ ಮಾಡಲಾಗುತ್ತೆ? ರಾಷ್ಟ್ರೀಯ ಮೊಟ್ಟೆ ದಿನವನ್ನ ನಾವು ಜೂನ್ 3 ಆಚರಿಸ್ತೇವೆ, ಹಾಗೆ ವಿಶ್ವ ಮೊಟ್ಟೆ ದಿನವನ್ನ October 2 ಅಥವಾ 10 ನಾವು ಆಚರಣೆ ಮಾಡ್ತೇವೆ. ಈ ವರ್ಷದ 2025 ವಿಶ್ವ ಮೊಟ್ಟೆ ದಿನ ಬಂದು October 13 ನಡೆಯುತ್ತೆ. ತಾವಾಗ್ಲೇ ಹೇಳಿದಾಗೆ ಶತಶತಮಾನಗಳಿಂದ ನಮ್ಗೆ ಕುಪೋಷಣೆ ಅನ್ನುವಂಥದ್ದಿದೆ, ಶತಶತಮಾನಗಳಿಂದ ನಾವು ಮೊಟ್ಟೆಯನ್ನು ಕೂಡ ಬಳಕೆಯನ್ನ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯವೂ ಕೂಡ ಮೊಟ್ಟೆಯನ್ನ ಬಳಕೆ ಮಾಡ್ತಾ ಇದ್ರು ಕೂಡ ಈ ರಾಷ್ಟ್ರೀಯ ಮೊಟ್ಟೆ ದಿವಸವನ್ನ ಯಾಕೆ ಆಚರಣೆಯನ್ನ ಮಾಡಬೇಕು, ಇದರ ಪ್ರಾಮುಖ್ಯತೆ ಏನು? ಮೊಟ್ಟೆ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಪೋಷಕಾಂಶಗಳ ಆಗರ ಅಂತಲೇ ಹೇಳ್ಬೋದು. ಹಾಗಾಗಿ ಇಷ್ಟೊಂದು ಪೋಷಕಾಂಶಗಳನ್ನ ಕೊಡ್ತಾ ಇರೋ ಒಂದು ಮೊಟ್ಟೆ, ಕಡಿಮೆ ದರದಲ್ಲಿ ಸಿಗ್ತಾ ಇರೋ ಒಂದು ಮೊಟ್ಟೆ, ಅದರ ಮಹತ್ವವನ್ನ ಜನಗಳಿಗೆ ಸಾರುವಂತದ್ದು ಮತ್ತೆ ಅದನ್ನ ಶ್ಲಾಘಿಸುವಂತದ್ದು, ಅದನ್ನ ಪ್ರಶಂಸೆ ಮಾಡುವಂತ ಒಂದು ದಿನ ಆಗಿದೆ ಇದು. ಹಾಗೆ ಮೊಟ್ಟೆಯಲ್ಲಿ ಸಿಗುವಂತ ಪೋಷಕಾಂಶಗಳು ಮತ್ತೆ ಅದರ ಲಾಭಗಳನ್ನ ಜನರಿಗೆ ಪರಿಚಯ ಮಾಡಲಿಕ್ಕೆ, ಇನ್ನು ಹೆಚ್ಚು ಹೆಚ್ಚು ಜನರು ಮೊಟ್ಟೆ ಸೇವನೆಯನ್ನ ಮಾಡಲಿ ಅಂತ ಹೇಳಿ ಪ್ರೋತ್ಸಾಹಿಸಲಿಕ್ಕೆ, ಮತ್ತೆ ಮಕ್ಕಳಲ್ಲಿ, ವಯೋವೃದ್ಧರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಈ ಪೋಷಕಾಂಶಗಳ ಕೊರತೆ ಜಾಸ್ತಿ ಇರುತ್ತೆ, ಅವರು ಹೆಚ್ಚೆಚ್ಚು ಮೊಟ್ಟೆ ಸೇವನೆಯನ್ನ ಮಾಡಬೇಕು ಅಂತ ಹೇಳಿ ಅವರ ಆರೋಗ್ಯಕರ ಜೀವನ ಶೈಲಿಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ಮೊಟ್ಟೆ ಸೇವನೆಯನ್ನ ಪ್ರೋತ್ಸಾಹಿಸಲಿಕ್ಕೆ ಈ ದಿನವನ್ನ ಆಚರಣೆಗಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಕುಪೋಷಣೆ ಅನ್ನುವಂಥದ್ದು ಇದೆಯಾ? ಇದನ್ನ ಹೋಗಲಾಡಿಸಲಿಕ್ಕೆ ಮೊಟ್ಟೆ ಸೇವನೆ ಅನ್ನುವಂಥದ್ದು ಹೇಗೆ ಸಹಾಯ ಮಾಡುತ್ತೆ? ಭಾರತದಲ್ಲಿ ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಕುಪೋಷಣೆ ಜಾಸ್ತಿ ಆಗಿದೆ. ನಮ್ಮ ಬಡತನ ರೇಖೆಯಿಂದ ತುಂಬಾ ನಾವು ಬೆಳೆದಿದ್ದೀವಿ. ಈಗ ಬಡತನ ರೇಖೆ 2011-12 ಸುಮಾರು 61.8% ಇತ್ತು, ಅದು 2022-23 28% ಬಂದಿದೆ. ಸೊ ತುಂಬಾ ಗಣನೀಯ ಸಾಧನೆ ಮಾಡಿದೀವಿ. ಆದ್ರೂ ಸಹ ಸಿಟಿಯಲ್ಲಿರೋ ಮಕ್ಕಳು, ಹೆಣ್ಣು ಮಕ್ಕಳು, ಹಾಗೆ ಹಳ್ಳಿಯಲ್ಲಿರೋ ಬಡ ಮಕ್ಕಳು ಸಹ ಕುಪೋಷಣೆ ಕಾಡ್ತಾ ಇದೆ ನಾನಾ ಕಾರಣಗಳಿಂದ. ಕೆಲವರಿಗೆ ಹಣ ಇದೆ, ಆದ್ರೆ ಪೋಷಕಾಂಶಗಳು ಹೆಚ್ಚಿರುವಂತ ಆಹಾರ ಪದಾರ್ಥನ ಆಯ್ಕೆ ಮಾಡ್ಕೊಳ್ತಾ ಇಲ್ಲ, ಈ ಜಂಕ್ ಫುಡ್ ಅನ್ನೋದನ್ನ ಜಾಸ್ತಿ ತಿಂತಾ ಇದ್ದಾರೆ, ಆ ತೊಂದರೆ ಇರ್ಬೋದು. ಇನ್ನ ಕೆಲವೊಂದು ವರ್ಗದ ಜನಗಳಲ್ಲಿ ಬಡತನ ಇರೋದ್ರಿಂದ ಹೆಚ್ಚು ಕಾಸ್ಟ್ಲಿ ಇರುವಂತಹ ಆಹಾರ ಪದಾರ್ಥಗಳನ್ನ, ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಪದಾರ್ಥಗಳನ್ನ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಮೊಟ್ಟೆ ಕಡಿಮೆ ದರದಲ್ಲಿ ಸಿಗುವಂತ ಒಂದು ಪೋಷಕಾಂಶಯುಕ್ತ ಆಹಾರ ಪದಾರ್ಥ, ಹಾಗಾಗಿ ಇದನ್ನ ಸೇವನೆ ಮಾಡಿದ್ರೆ ಕುಪೋಷಣೆಯನ್ನ ನಾವು ಕಡಿಮೆ ಮಾಡಬಹುದು. ಈ ನಿಟ್ಟಿನಲ್ಲಿ ನಾವು ಮೊಟ್ಟೆ ಸೇವನೆ ಹೆಚ್ಚು ಮಾಡಬೇಕು. ಉದಾಹರಣೆಗೆ ನಿಮ್ಗೆ ಒಂದು ಮೊಟ್ಟೆ 55-60 ಇರ್ತದೆ, ಒಂದು ಮೊಟ್ಟೆ ಸೇವನೆಯಿಂದ ಸುಮಾರು 6 ಪ್ರೋಟೀನ್ ಸಿಗ್ತದೆ. ಸೊ ಇದೇ ಪ್ರೋಟೀನ್ ನಾವು ಬೇರೆ ಆಹಾರ ಪದಾರ್ಥಗಳಲ್ಲಿ ಇಷ್ಟೊಂದು ಕ್ವಾಂಟಿಟಿ ಸಿಗೋದಿಲ್ಲ, ಮತ್ತೆ ಗುಣಮಟ್ಟನೂ ಇರೋದಿಲ್ಲ. ನಮ್ಮ ICMR ಭಾರತೀಯ ವೈದ್ಯಕೀಯ ಸಂಧಾನ ಪರಿಷತ್ತು ಕರಿತೀವಿ, ಇವರು ವಾರ್ಷಿಕ ಒಬ್ಬ ಮನುಷ್ಯ 180 ಮೊಟ್ಟೆಗಳನ್ನ ತಿನ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಾವಿವತ್ತು ಸೇವಿಸ್ತಾ ಇರೋದು 103 ಮೊಟ್ಟೆ. ಅದೇ ನಾವು ಅಮೆರಿಕನ್ ಪ್ರಜೆಗಳಿಗೆ ಯೋಚನೆ ಮಾಡಿದ್ರೆ ಅವರು 281 ಮೊಟ್ಟೆಗಳನ್ನ ಸೇವನೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ತುಂಬಾ ಹಿಂದೆ ಇದೀವಿ. ಹಾಗಾಗಿ ಮೊಟ್ಟೆ ಸೇವನೆ ಹೆಚ್ಚು ಮಾಡಬೇಕು. ಹಾಗಾಗಿ ಮೊಟ್ಟೆ ಸೇವನೆಯಿಂದ ಕುಪೋಷಣೆಯನ್ನ ನಾವು ಹೋಗಲಾಡಿಸಬಹುದು. ಈ ಅಪೌಷ್ಟಿಕತೆ ಅಂತ ಹೇಳಿ ತಾವಾಗ್ಲೇ ಹೇಳಿದ್ರಿ, ಏನು ಇದರ ಗುಣಲಕ್ಷಣಗಳು? ಅಪೌಷ್ಟಿಕತೆ ಅಂತಂದ್ರೆ ಬೆಳವಣಿಗೆ ಕುಂಠಿತವಾಗಿರೋದು, ಕಡಿಮೆ ತೂಕ ಹೊಂದೋದು, ರಕ್ತಹೀನತೆ ಇರೋದು, ಬೇಗ ಕಾಯಿಲೆಗಳಿಗೆ ತುತ್ತಾಗ್ತಾರೆ, ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಅವ್ರು ನೋಡಿದ್ರೆ ಚೆನ್ನಾಗಿ ಕಾಣ್ತಾರೆ, ಆದ್ರೆ ಬೇಗ ಕಾಯಿಲೆಗಳಿಗೆ ತುತ್ತಾಗ್ತಾ ಇರ್ತಾರೆ. ಇದಕ್ಕೆಲ್ಲ ನಾವು ರಾಮಬಾಣ ಅಂತಲೇ ಹೇಳ್ಬೋದು, ದಿನನಿತ್ಯ ಮೊಟ್ಟೆ ಸೇವನೆ, ಅವಾಗ ಅವರು ಆರೋಗ್ಯಕರ ಜೀವನ ಶೈಲಿಯನ್ನ ರೂಢಿಸ್ಕೋಬಹುದು. ಈ ಅಪೌಷ್ಟಿಕತೆಯನ್ನ ಹೋಗಲಾಡಿಸಲಿಕ್ಕೆ ಮೊಟ್ಟೆ ಸೇವನೆ ಸಹಾಯವನ್ನ ಮಾಡುತ್ತ? ಹೌದು, ಈಗಾಗ್ಲೇ ಹೇಳಿದೆ, ಒಂದು ಮೊಟ್ಟೆ ಸೇವನೆ ಮಾಡೋದ್ರಿಂದ 6 ಉತ್ತಮ ಗುಣಮಟ್ಟದ ಸಸಾರಜನಕ ಪ್ರೋಟೀನ್ ಸಿಗ್ತದೆ. ಒಂದು ಮೊಟ್ಟೆಯಲ್ಲಿ ಸುಮಾರು 65-75 ಕ್ಯಾಲೋರೀಸ್ ಶಕ್ತಿ ಇರ್ತದೆ. 4-5 ಕೊಬ್ಬು ಇರ್ತದೆ. 180-200 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಇರ್ತದೆ. 24-25 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರ್ತದೆ. ಇದಲ್ಲದೆ B6, B12, ವಿಟಮಿನ್ A, D, E, ಕ್ಯಾಲ್ಸಿಯಂ, ರಂಜಕ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ಗಳು ಸಹ ಹೇರಳವಾಗಿದೆ. ಹಾಗಾಗಿ ಇದೊಂದು ಉತ್ತಮ ಪ್ರೋಟೀನ್ ಯುಕ್ತ ಆಹಾರ, ಹಾಗಾಗಿ ಇದರ ಸೇವನೆಯಿಂದ ಕುಪೋಷಣೆ ನಿಜವಾಗ್ಲೂ ಕಡಿಮೆ ಆಗ್ತದೆ. ಈಗ ಒಂದು 100 ಮೊಟ್ಟೆಯನ್ನು ನಾವು ಸೇವನೆ ಮಾಡಿದ್ವಿ ಅಂತ ಹೇಳಿದ್ರೆ, ಅದೇ ರೀತಿ ಒಂದು 100 ಚಿಕನ್ ಅಥವಾ ಕೋಳಿ ಮಾಂಸವನ್ನ ಸೇವನೆ ಮಾಡುದು ಅಂತ ಹೇಳಿದ್ರೆ ಅದರಲ್ಲಿ ಏನೆಲ್ಲ ಪೋಷಕಾಂಶಗಳು ದೊರಕುತ್ತೆ? ಈಗಾಗ್ಲೇ ಹೇಳಿದೆ, ಒಂದು ಮೊಟ್ಟೆ ಸುಮಾರು 58-60 ಇರುತ್ತೆ. ಸೊ ನಾವು 100 ಮೊಟ್ಟೆಯನ್ನ ಸೇವಿಸಿದ್ರೆ ನಮ್ಗೆ ಸುಮಾರು 155 ಕ್ಯಾಲೋರಿ ಶಕ್ತಿ ಸಿಗುತ್ತೆ, 13 ಗ್ರಾಂ ಪ್ರೋಟೀನ್ ಸಿಗುತ್ತದೆ. ಒಂದು ಮೊಟ್ಟೆಯಲ್ಲಿ 6 ಗ್ರಾಮು, 100 ಗ್ರಾಮ್ ಅಲ್ಲಿ ಸುಮಾರು 13 ಗ್ರಾಂನಷ್ಟು ಸಿಗುತ್ತೆ. ಹಾಗೆ 11 ಗ್ರಾಂನಷ್ಟು ಕೊಬ್ಬು ಇರ್ತದೆ. ಕೊಲೆಸ್ಟ್ರಾಲ್ ಸುಮಾರು 200-370 ಮಿಲಿಗ್ರಾಂವರೆಗೂ ಇರ್ತದೆ. ತಟಸ್ಥ ಕೊಬ್ಬು ಇದನ್ನ ನಾವು ಹೆಚ್ಚು ಸೇವನೆ ಮಾಡಬಾರದು, ಅದು ಕೇವಲ 3 ಗ್ರಾಂ ಇರ್ತದೆ. ಒಟ್ಟಿನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಹ ಜಾಸ್ತಿ ಇರ್ತದೆ. ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು, ನೀರಿನಲ್ಲಿ ಕರಗುವಂತ ಜೀವಸತ್ವಗಳು, ಕ್ಯಾಲ್ಸಿಯಂ ಇವೆಲ್ಲ ಹೇರಳವಾಗಿದೆ. ಮೊಟ್ಟೆಯಲ್ಲಿ ಸಿಗದೇ ಇರುವಂತಹ ಒಂದು ಪೋಷಕಾಂಶ ಅಂದ್ರೆ ಒಂದು ನಾರು, ಇನ್ನೊಂದು ವೈಟಮಿನ್ ಸಿ. ಇವೆರಡನ್ನ ಹೊರತುಪಡಿಸಿದ್ರೆ ಎಲ್ಲಾ ಪೋಷಕಾಂಶಗಳು ಅಗತ್ಯ ಪ್ರಮಾಣದಲ್ಲಿದೆ. ಒಂದು ಪ್ಯಾಕೇಜ್ ಅಂತಲೇ ಕರಿಬಹುದು ಇದನ್ನ. ಸೊ ಅದೇ ರೀತಿ ನೀವು 100 ಗ್ರಾಮ್ ಕೋಳಿ ಮಾಂಸ ತಗೊಂಡ್ರೆ ಕ್ಯಾಲರಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, 239 ಕ್ಯಾಲರಿ ಇರ್ತದೆ. ಸಸಾರಜನಕ 24 ಗ್ರಾಮು, ಒಟ್ಟು ಕೊಬ್ಬು 14 ಗ್ರಾಮು. ಕೊಲೆಸ್ಟ್ರಾಲ್ ಮೊಟ್ಟೆಗಿಂತ ಕಡಿಮೆ ಇರ್ತದೆ, 88 ಮಿಲಿಗ್ರಾಮ್. ತಟಸ್ಥ ಕೊಬ್ಬು 3.8 ಗ್ರಾಮು, ಇದರಲ್ಲೂ ಸಹ ನಾರು ಇರೋದಿಲ್ಲ, ಮತ್ತೆ ಜೀವಸತ್ವ ಸಿನೂ ಸಹ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಸೊ ಇವೆರಡು ಕಡಿಮೆ ದರದಲ್ಲಿ ಸಿಗುವಂತಹ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು. ತಾವಾಗಲೇ ಹೇಳಿದ್ರಿ, ICMR ಅವರ ಪ್ರಕಾರ ಒಂದು ವರ್ಷದಲ್ಲಿ 180 ಮೊಟ್ಟೆಯನ್ನ ಒಬ್ಬ ಮನುಷ್ಯ ಸೇವನೆಯನ್ನ ಮಾಡಬೇಕು ನಮ್ಮ ದೇಶದಲ್ಲಿ ಅಂತ ಹೇಳಿ. ಹಾಗಿದ್ರೆ ಪ್ರತಿ ದಿವಸ ಎಷ್ಟು ಮೊಟ್ಟೆಯನ್ನ ಸೇವಿಸಬೇಕಾಗುತ್ತೆ? ನಾವು ಆರೋಗ್ಯಕರ ಜೀವನ ಶೈಲಿಗೆ 1 ಮೊಟ್ಟೆ ಸೇವಿಸಿದ್ರೆ ಸಾಕು. ಕೆಲವರು 2 ಮೊಟ್ಟೆಯನ್ನು ತಿಂತಾರೆ, ತಿನ್ಬಹುದು, ತಪ್ಪೇನಿಲ್ಲ. 2 ಮೊಟ್ಟೆಯನ್ನ ಸೇವಿಸಿದಂತ ಪರಿಸ್ಥಿತಿಗಳಲ್ಲಿ ಅಥವಾ ಹೆಚ್ಚು ಮೊಟ್ಟೆಗಳನ್ನ ಸೇವಿಸಿದಂತ ಪರಿಸ್ಥಿತಿಯಲ್ಲಿ ಹೆಚ್ಚಿನ ವ್ಯಾಯಾಮ ಮತ್ತೆ ದೈಹಿಕ ಶ್ರಮ ಅಗತ್ಯ ಇದೆ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಕೊಬ್ಬಿನ ಅಂಶ ಇರೋದ್ರಿಂದ ಅದನ್ನ ಕರಗಿಸ್ಲಿಕ್ಕೆ ನಾವು ಹೆಚ್ಚಿನ ಶ್ರಮ ಪಡಬೇಕಾಗ್ತದೆ. ಕೆಲವರು ಜಿಮ್ಮಿಗೆ ಹೋಗುವಂತ ವ್ಯಕ್ತಿಗಳು ಹೆಚ್ಚಿನ ಮೊಟ್ಟೆಗಳನ್ನ ತಿಂತಾರೆ. ಅದನ್ನ ಬಿಟ್ರೆ ನಾರ್ಮಲ್ ನಮ್ಮ ಜೀವನ ಶೈಲಿಯಲ್ಲಿ 1 ಮೊಟ್ಟೆ ಸಾಕು. ಆದ್ರೆ 2 ಮೊಟ್ಟೆ ತಿಂದ್ರೆ ಏನು ತಪ್ಪಿಲ್ಲ. ಹೆಚ್ಚಿನ ಮೊಟ್ಟೆ ತಿಂದ್ರೆ ನಾವು ದೈಹಿಕ ಶ್ರಮ ಜಾಸ್ತಿ ಮಾಡಬೇಕು. ಅಥವಾ ದೈಹಿಕ ಶ್ರಮವನ್ನು ಯಾರು ಹೆಚ್ಚಾಗಿ ಹಾಕ್ತಾರೋ ಅವ್ರು 2 ಮೊಟ್ಟೆ ತಿಂದ್ರು ಕೂಡ ಏನ್ ತೊಂದ್ರೆ ಇಲ್ಲ ಅಲ್ವಾ? ತೊಂದರೆ ಇಲ್ಲ. ಅದು ಉಳಿದಂತೆ ಹೆಚ್ಚು ಶ್ರಮವನ್ನು ಹಾಕ್ತಾನೆ ಇರತಕ್ಕಂಥವ್ರು ಆವರೇಜ್ ಒಂದು ದಿವಸದಲ್ಲಿ 1 ಮೊಟ್ಟೆಯನ್ನ ತಿಂದ್ರೆ ಅವ್ರಿಗೆ ಸಮಗ್ರವಾದಂತಹ ಪೋಷಕಾಂಶಗಳು ದೊರಕುತ್ತೆ. ಈಗ ಅನೇಕ ಪ್ರಕಾರಗಳಲ್ಲಿ ನಮಗೆ ಈ ಪೋಷಕಾಂಶಗಳು ದೊರಕುತ್ತೆ. ಅದರಲ್ಲೂ ಕೂಡ ವೈದ್ಯರ ಹತ್ರ ಹೋದ್ರೆ ಅವ್ರು ಹೆಚ್ಚಾಗಿ ಸೊಪ್ಪು ಮತ್ತೆ ತರಕಾರಿಯನ್ನ ಸೇವನೆ ಮಾಡಿ ಅಂತ ಹೇಳ್ತಾರೆ. ನೀವು ಈ ಅಪೌಷ್ಟಿಕತೆಯನ್ನ ಅಥವಾ ಕುಪೋಷಣೆಯನ್ನ ಹೋಗಲಾಡಿಸ್ಲಿಕ್ಕೆ ಮೊಟ್ಟೆಯನ್ನ ತಿನ್ಬೇಕು ಅಂತ ಹೇಳಿದ್ರಿ. ಮೊಟ್ಟೆಯನ್ನೇ ಯಾಕೆ ಸೇವನೆಯನ್ನ ಮಾಡಬೇಕು ಅಂತೀರಿ? ಡಾಕ್ಟರ್ ಹೇಳೋದು ಸರಿ, ಯಾಕೆಂದ್ರೆ ಮೊಟ್ಟೆಯಲ್ಲಿ ನಾರು ಇರೋದಿಲ್ಲ, ಹಾಗಾಗಿ ಅದು ಸೊಪ್ಪು ತಿನ್ನೋದು ನಮ್ಮ ಜಠರಾಂಗಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಮಲಬದ್ಧತೆ ಎಲ್ಲ ಇರೋದಿಲ್ಲ, ಹಾಗಾಗಿ ಸೊಪ್ಪು ತಿನ್ನೋದು ಒಳ್ಳೇದು. ಮೊಟ್ಟೆಯನ್ನೇ ಯಾಕೆ ತಿನ್ನಬೇಕು ಅಂದ್ರೆ ಮುಖ್ಯವಾಗಿ ನಾನು 3 ಕಾರಣಗಳನ್ನ ಕೊಡ್ತೇನೆ. ಮೊದಲನೇದು, ಇದು ಕಲಬೆರಕೆ ಮಾಡಲಾಗದೇ ಇರುವಂತಹ ಆಹಾರ ಪದಾರ್ಥ, ನೈಸರ್ಗಿಕವಾಗಿ ಸಿಗುತ್ತೆ, ನೀವು ತಿನ್ಬಹುದು. ಎರಡನೇದು, ಅತಿ ಕಡಿಮೆ ಬೆಲೆಗೆ ಸಿಗುವಂತ ಆಹಾರ. ಈಗಾಗಲೇ ನಿಮ್ಗೆ ಗೊತ್ತಿದೆ, 1 ಮೊಟ್ಟೆ 5-6 ರೂಪಾಯಿ, ಚಳಿಗಾಲದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಬೇಸಿಗೆಯಲ್ಲಿ 5 ರೂಪಾಯಿಗೆ ಬರ್ತದೆ. ಸೊ ಇವತ್ತಿನ ದಿನ 5 ರೂಪಾಯಿ ರೇಟ್ ಇದೆ, ಈವನ್ ರಿಟೇಲ್ ದರನು 5 ರೂಪಾಯಿ ಇದೆ. ಸೊ 1 ಕೆಜಿ ಗೆ ಸುಮಾರು 17-18 ಮೊಟ್ಟೆ ಬೇಕಾಗುತ್ತೆ. ಸೊ ಅಲ್ಲಿಗೆ ನಾವು 5-6 ರೂಪಾಯಿ ಲೆಕ್ಕ ಹಿಡಿದ್ರು 1 ಕೆಜಿಗೆ 102 ರೂಪಾಯಿ ಆಗುತ್ತೆ. 1 ಕೆಜಿಗೆ 102 ರೂಪಾಯಿ ಆದ್ರೆ ಉಳಿದಂತ ಆಹಾರ ಪದಾರ್ಥಗಳು ಎಷ್ಟಿರ್ಬೋದು ಅಂದ್ರೆ, 1 ಕೆಜಿ ಕೋಳಿ ಮಾಂಸ 150-200 ರೂಪಾಯಿ, ಅದೇ ರೀತಿ 1 ಕೆಜಿ ಮಟನ್ 400-500 ರೂಪಾಯಿ, 1 ಕೆಜಿ ಫಿಶ್ 150-200, ಸ್ವಲ್ಪ ಜಾಸ್ತಿನೇ ಇರ್ಬೋದು. 1 ಕೆಜಿ ಬೇಳೆಕಾಳುಗಳು ಸಹ ಹೆಚ್ಚು ಕಮ್ಮಿ 150-200 ರೂಪಾಯಿ ಇದೆ. ಈ ನಿಟ್ಟಿನಲ್ಲಿ ನಮ್ಗೆ 1 ಕೆಜಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಸಿಗುವಂತ ಆಹಾರ 102 ರೂಪಾಯಿ. ಇದು ಕಡಿಮೆ ದರದಲ್ಲಿ ಸಿಗುವಂತದ್ದು, ಎಲ್ಲರೂ ಇದನ್ನ ಗಮನಿಸಬೇಕು. ಅದೇ ರೀತಿ 100 ಗ್ರಾಂನಲ್ಲಿ ಈಗಾಗಲೇ ಎಷ್ಟು ಪ್ರೋಟೀನ್ ಸಿಗುತ್ತೆ ಅಂತ ನಾನು ಹೇಳಿದ್ರಿ. ಒಂದು 100 ಗ್ರಾಂ ತರಕಾರಿ ತಿಂದ್ರೆ ನಮ್ಗೆ ಕೇವಲ 3 ಗ್ರಾಂ ಪ್ರೋಟೀನ್ ಸಿಗಬಹುದು ಅಷ್ಟೇ. ನಂತರ ಬೇಳೆಕಾಳುಗಳಲ್ಲಿ 100 ಗ್ರಾಂನಲ್ಲಿ 6-26 ಗ್ರಾಂ ಸಿಗಬಹುದು. ಬೇರೆ ಬೇರೆ ಬೇಳೆಗಳಲ್ಲಿ ಬೇರೆ ಬೇರೆ ಪ್ರೋಟೀನ್ ಪದಾರ್ಥ ಇರುತ್ತದೆ. ಅದೇ 100 ಗ್ರಾಂ ಬೇಳೆಗೆ ಸರಾಸರಿ ದರ 115-20 ರೂಪಾಯಿ, ಅದೇ 100 ಗ್ರಾಂ ಮೊಟ್ಟೆಗೆ ನಿಮ್ಗೆ 6-12 ರೂಪಾಯಿವರೆಗೂ ಆಗುತ್ತೆ. ಹಾಗೆ ಒಂದು 100 ಗ್ರಾಂ ಪನ್ನೀರ್ ತಗೊಂಡ್ರೆ ಅದ್ರಲ್ಲಿ ನಿಮ್ಗೆ 18-25 ಗ್ರಾಂ ಸಿಗುತ್ತೆ, ಅದರ ದರ 35-70 ರೂಪಾಯಿ. ಇದನ್ನೆಲ್ಲ ನೋಡಿದ್ರೆ ನಾವು ಮೊಟ್ಟೆ ತುಂಬಾ ಕಡಿಮೆ ರೇಟ್ ನಲ್ಲಿ ಸಿಗುವಂತ ಉತ್ಕೃಷ್ಟವಾದ ಆಹಾರ ಪದಾರ್ಥ. ಮೂರನೇ ಗುಣ ಏನಪ್ಪಾ ಅಂದ್ರೆ ಉತ್ತಮ ಗುಣಮಟ್ಟದ ಸಸಾರಜನಕ ಪ್ರೋಟೀನ್. ಅಂದ್ರೆ ಇದನ್ನ ನಾವು ವೈಜ್ಞಾನಿಕವಾಗಿ ಬಯೋಲಾಜಿಕಲ್ ವ್ಯಾಲ್ಯೂ ಅಂತ ಕರಿತೀವಿ. ಹಾಗಂದ್ರೆ ನಾವು ತಿಂದಂತ ಪ್ರೋಟೀನ್ ಪದಾರ್ಥ ಎಷ್ಟು ಪಚನವಾಗಿ ರಕ್ತಗತವಾಗುತ್ತೆ ಮತ್ತೆ ನಮ್ಮ ಜೀವಕೋಶಗಳಿಗೆ ಸೇರುತ್ತೆ. ಪಚನವಾಗದಲ್ಲೇ ಉಳಿದಂತ ಪದಾರ್ಥ ಸಗಣಿಯಲ್ಲಿ ನಮ್ಮ ಫೀಸಿಸ್ ಅಲ್ಲಿ ಹೊರಗಡೆ ಬರ್ತದೆ. ಸೊ ಎಷ್ಟು ನಮ್ಮ ದೇಹ ಸೇರುತ್ತೆ ಅನ್ನೋದಕ್ಕೆ ಬಯೋಲಾಜಿಕಲ್ ವ್ಯಾಲ್ಯೂ ಅಂತ ಕರಿತೀವಿ. ಈ ನಿಟ್ಟಿನಲ್ಲಿ ನೋಡಿದ್ರೆ ಮೊಟ್ಟೆಯಲ್ಲಿರೋ ಪ್ರೋಟೀನ್ ಅಂಶ ಶೇಕಡ 95-97% ಭಾಗ ದೇಹ ಸೇರುತ್ತೆ. ಅದೇ ಹಾಲಿನಲ್ಲಿರೋ ಪ್ರೋಟೀನ್ ಅಂಶ ಶೇಕಡ 85-91% ಭಾಗ ಸೇರುತ್ತೆ. ಇದು ಉತ್ಕೃಷ್ಟ ಗುಣಮಟ್ಟದ ಪ್ರೋಟೀನ್ಗಳು. ಮಾಂಸದ ಪ್ರೋಟೀನ್ ತಗೊಂಡ್ರೆ ಅದು ಕೇವಲ 74.3% ಹೋಗುತ್ತೆ. ಮೀನಿನ ಮಾಂಸದಿಂದ 76% ಬಯಾಲಜಿಕಲ್ ವ್ಯಾಲ್ಯೂ ದೇಹ ಸೇರುತ್ತೆ. ಸೋಯಾ ಅವರೆ 72.8%, ಗೋಧಿ ಮೆಕ್ಕೆಜೋಳ ಮತ್ತು ಬೀನ್ಸ್ ಕಾಳುಗಳಲ್ಲಿ 64-58%. ಅಂದ್ರೆ ಈ ಸಸ್ಯಜನ್ಯ ಪ್ರೋಟೀನ್ಗಳಿಂದ ಅವು ಪಚನವಾಗುವ ಕ್ಷಮತೆ ಕಡಿಮೆ. ಅದೇ ನಮ್ಮ ಪ್ರಾಣಿಜನ್ಯ ಆಹಾರ ಪದಾರ್ಥಗಳಲ್ಲಿ ಪಚನ ಆಗುವ ಪ್ರಮಾಣ ಜಾಸ್ತಿ. ಅದರಲ್ಲಿ ಉತ್ಕೃಷ್ಟ ಮಟ್ಟದ್ದು ನಂಬರ್ 1 ಅಂದ್ರೆ ಮೊಟ್ಟೆ ಪ್ರೋಟೀನ್. ಹಾಗಾಗಿ ತಿಂದಂತ ಮೊಟ್ಟೆ ಸಂಪೂರ್ಣ ದೇಹ ಸೇರುತ್ತೆ ಮೊಟ್ಟೆ ಪ್ರೋಟೀನ್. ಹಾಗಾಗಿ ನಾವು ಮೊಟ್ಟೆಯನ್ನ ತಿಂದ್ರೆ ಈ ಕುಪೋಷಣೆಯನ್ನ ಬೇಗ ಹೋಗಲಾಡಿಸಬಹುದು. ಹಾಗಾಗಿ ಮೊಟ್ಟೆಯನ್ನ ಅಟ್ಲೀಸ್ಟ್ ಡೈಲಿ 1 ಮೊಟ್ಟೆಯನ್ನಂತಾರೂ ನಾವು ಸೇವಿಸಲೇಬೇಕು. ಬಹಳ ಒಂದು ಕಡಿಮೆ ದರದಲ್ಲಿ ಇದು ಎಲ್ರಿಗೂ ಸಿಗುತ್ತೆ. ಎಲ್ಲರೂ ಕೂಡ ಕಡಿಮೆ ದರ ಅಂತ ಅಂದಾಗ ಎಲ್ಲರೂ ಕೂಡ ಅದನ್ನ ಆಫರ್ ಮಾಡ್ತಾರೆ. ಮತ್ತೆ ಈ ಪೋಷಕಾಂಶಗಳು ದೇಹವನ್ನ ಸೇರ್ತಕ್ಕಂತಹ ಪ್ರಮಾಣವು ಕೂಡ ಹೆಚ್ಚಾಗಿರೋದ್ರಿಂದ ಕಡಿಮೆ ದರಕ್ಕೆ ಸಿಗೋದ್ರಿಂದ ಮತ್ತೆ ಹೆಚ್ಚು ಪೋಷಕಾಂಶಗಳು ನಮ್ಮ ದೇಹವನ್ನ ಸೇರುವ ಕಾರಣಕ್ಕಾಗಿ ಮೊಟ್ಟೆಯನ್ನೇ ನಾವು ಅಪೌಷ್ಟಿಕತೆಯನ್ನ ಹೋಗಲಾಡಿಸ್ಲಿಕ್ಕೆ ಸೇವನೆಯನ್ನ ಮಾಡಬೇಕು ಅನ್ನುವಂಥದ್ದು. ಇಷ್ಟೆಲ್ಲ ಅನುಕೂಲಗಳಿದ್ರೂ ಕೂಡ ಅನೇಕ ಜನರು ಮೊಟ್ಟೆಯನ್ನ ಸೇವನೆಯನ್ನ ಮಾಡುವುದಿಲ್ಲ. ಯಾವ್ಯಾವ ಕಾರಣದಿಂದ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಏನೆಲ್ಲ ಮೂಢನಂಬಿಕೆಗಳಿದ್ದಾವೆ? ಅಷ್ಟೊಂದು ಗುಣಮಟ್ಟದ ಮತ್ತು ಕಡಿಮೆ ದರದಲ್ಲಿ ಸಿಗುವಂತ ಮೊಟ್ಟೆ ಪೌಷ್ಟಿಕಾಂಶ ಇದ್ರೂ ಸಹ ಜನಗಳು ಅದನ್ನ ಸೇವಿಸ್ತಾ ಇಲ್ಲ. ಕೆಲವರು ಸೇವಿಸ್ತಾ ಇದ್ದಾರೆ, ಆದ್ರೆ ಪ್ರತಿಶತ ಜನಸಂಖ್ಯೆಯಲ್ಲಿ ಕಡಿಮೆ ಸೇವಿಸ್ತಾ ಇದ್ದಾರೆ. ಕಾರಣ ಮುಖ್ಯವಾಗಿ ತಪ್ಪು ತಿಳುವಳಿಕೆಗಳು ಅಥವಾ ಮೂಢನಂಬಿಕೆಗಳು. ನಿಮ್ಗೆ ಗೊತ್ತಾ ಇದೆ ಒಂದು ಪಾಪ್ಯುಲರ್ ಹಾಡು, ಸೋಮವಾರ ಶನಿವಾರ ಕೋಳಿನ ಕುಯ್ಯಲಿಲ್ಲ. ಸೊ ಇದು ನಮ್ಮ ಜನರಲ್ಲಿ ತಲತಲದಿಂದ ಬಂದಿರುವಂತ ಒಂದು ಸಂಸ್ಕೃತಿ, ರೂಢಿ, ನಂಬಿಕೆ. ಹಾಗಾಗಿ ಎಷ್ಟೋ ಜನ ಕೆಲವೊಂದು ದಿವಸ ಮೊಟ್ಟೆಗಳನ್ನ ತಿನ್ನಲ್ಲ, ಹಾಗಂತೇಳಿ ಇನ್ನೊಂದ್ ದಿವಸ ಎರಡು ತಿಂತಾರೆ ಅಂತಲ್ಲ, ಅವತ್ತು ಒಂದೇ ತಿಂತಾರೆ. ಹಾಗಾಗಿ ಪ್ರತಿ ದಿವಸ ಮೊಟ್ಟೆ ತಿನ್ನೋದ್ರಿಂದ ಈ ಪೋಷಕಾಂಶಗಳ ನಿವಾರಣೆಯನ್ನ ಹೋಗಲಾಡಿಸಬಹುದು. ಹಾಗಾಗಿ ಕೆಲವೊಂದು ತಪ್ಪು ತಿಳುವಳಿಕೆಗಳಿದೆ. ಅದು ಯಾವ್ದಂದ್ರೆ ಮೊದಲನೇದು ಅತಿ ದೊಡ್ಡ ಒಂದು ಮೊಟ್ಟೆಯ ಮೇಲೆ ಹೊರಿಸಿರುವಂತ ಅಪಾದನೆ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಭಂಡಾರವನ್ನಂತೂ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲ, ನಾವು ಒಂದು ದಿನ ಒಂದು ಮನುಷ್ಯನ್ಗೆ ಸುಮಾರು 250 mg ಕೊಲೆಸ್ಟ್ರಾಲ್ ಅವಶ್ಯಕತೆ ಇದೆ. ಆ ಕೊಲೆಸ್ಟ್ರಾಲ್ ನಾವು ಆಹಾರದ ಮೂಲಕ ಕೊಡ್ಲಿಲ್ಲ ಅಂದ್ರೆ ದೇಹ ತಾನಾಗೆ ಉತ್ಪತ್ತಿ ಮಾಡ್ಕೊಳ್ತದೆ. ಸೊ ಒಂದು ಮೊಟ್ಟೆಯಿಂದ ಸರಿ ಸುಮಾರು ನಮಗೆ 180-200 mg ಕೊಲೆಸ್ಟ್ರಾಲ್ ಸಿಗುತ್ತೆ. ಹಾಗಾಗಿ ಒಂದು ಮೊಟ್ಟೆ ಸೇವನೆಯಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ. ಅದೇ ನೀವು ಎರಡು ಮೊಟ್ಟೆ ತಿಂತಾ ಇದ್ದೀರಾ ಅಥವಾ ದೈಹಿಕ ಶ್ರಮ ಮಾಡ್ತಾ ಇಲ್ಲ, ವ್ಯಾಯಾಮ ಮಾಡ್ತಾ ಇಲ್ಲ, ಕುಳಿತುಕೊಂಡು ಕೆಲಸ ಮಾಡುವಂತರ ಇರ್ತಾರೆ, ಕೆಲವೊಂದು ವೃತ್ತಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಟೀಚರ್ಸ್ಗಳು, ಇಲ್ಲಿ ಸೆಡೆಂಟರಿ ಲೈಫ್ ಇರುತ್ತೆ, ಕುಳಿತುಕೊಂಡು ಕೆಲಸ ಮಾಡುವಂಥದ್ದು, ಅಲ್ಲಿ ನಿಮ್ಗೆ ದೈಹಿಕ ಶ್ರಮ ಬೇಡುತ್ತೆ. ಅವಾಗ ನೀವು ಒಂದಕ್ಕಿಂತ ಹೆಚ್ಚು ಮೊಟ್ಟೆ ತಿನ್ನಬಾರ್ದು. ಆದ್ರೆ ಒಂದು ದಿವಸಕ್ಕೆ ಒಂದು ಮೊಟ್ಟೆ ತಿನ್ನೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯಕರ ವ್ಯಕ್ತಿ ಯಾವುದೇ ತೊಂದರೆ ಇಲ್ಲದೆ ಒಂದು ಮೊಟ್ಟೆಯನ್ನ ಸೇವಿಸಬಹುದು. ಇದು ಮೊದಲನೇ ಒಂದು ತಪ್ಪು ತಿಳುವಳಿಕೆ. ಹಾಗಾಗಿ ಎಲ್ಲರೂ ಒಂದು ಮೊಟ್ಟೆಯನ್ನ ಸೇವಿಸಬಹುದು. ಎರಡನೇದು ಬಿಳಿ ಭಾಗ ಮಾತ್ರ ತಿನ್ಬೇಕು, ಭಂಡಾರ ತಿನ್ಬಾರ್ದು. ಇದು ಸಹ ತಪ್ಪು ಗ್ರಹಿಕೆ. ನನಗೆ ಒಂದು ಮೊಟ್ಟೆಯಲ್ಲಿ ಸುಮಾರು 6 gram ಪ್ರೋಟೀನ್ ಇರುತ್ತೆ ಅಂದ್ರೆ 6 gram ಅಲ್ಲಿ ಸರಾಸರಿ 50% 3 gram ನಷ್ಟು ಬಿಳಿ ಭಾಗದಲ್ಲಿ ಇರುತ್ತೆ, ಇನ್ನ 3 gram ಪ್ರೋಟೀನು ಭಂಡಾರದಲ್ಲಿ ಇರುತ್ತದೆ. ಜೊತೆಗೆ ಹಳದಿ ಬಣ್ಣದಲ್ಲಿ ಕೊಬ್ಬಿನಲ್ಲಿ ಕರಗುವಂತ ಜೀವಸತ್ವಗಳು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇವೆಲ್ಲ ಹೇರಳವಾಗಿರ್ತದೆ. ಹಾಗಾಗಿ ನಾವು ಬರೀ ಬಿಳಿ ಭಾಗ ಮಾತ್ರ ತಿಂತೀವಿ ಅಂದ್ರೆ ಬೇರೆ ಪೋಷಕಾಂಶಗಳಿಂದ ವಂಚಿತರಾಗ್ತೀವಿ. ಸಸ್ಯಹಾರಿಗಳಿಗೆ ಮುಖ್ಯವಾಗಿ ನಾನು ಹೇಳ್ತೇನೆ, ವೈಟಮಿನ್ B12 ಸಸ್ಯ ರಾಶಿಯಲ್ಲಿ ಎಲ್ಲೂ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ B12 ಇತ್ತೀಚಿನಿಗೆ ಕೊರತೆ ಮನುಷ್ಯರಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಹಾಲಿನ ಕೆನೆಪದರ ಸೇವನೆ, ಮೊಟ್ಟೆ ಸೇವನೆ, ಮಾಂಸ ಸೇವನೆಯಿಂದ ಮಾತ್ರ ವೈಟಮಿನ್ B12 ಸಿಗುತ್ತೆ. ಇದು ಮೊಟ್ಟೆಯಲ್ಲಿ ಅದರಲ್ಲೂ ಭಂಡಾರದಲ್ಲೆಲ್ಲ ಜಾಸ್ತಿ ಪ್ರಮಾಣದಲ್ಲಿರ್ತದೆ. ಹಾಗಾಗಿ ಒಂದು ಮೊಟ್ಟೆ ಸೇವಿಸುವವರು ಬಿಳಿ ಭಾಗ ಮತ್ತು ಹಳದಿ ಭಾಗ ಎರಡನ್ನೂ ಸೇವಿಸಿದ್ರೆ ತುಂಬಾ ಒಳ್ಳೇದು. ಮೂರನೇದು, ಕೆಲವರು ದಿನ ಸೇವಿಸಿದ್ರೆ ಮೊಟ್ಟೆ ಉಷ್ಣ ಆಗುತ್ತೆ, ಅದರಲ್ಲೂ ಬೇಸಿಗೆ ಬಂತು ಅಂದ್ರೆ ಮೊಟ್ಟೆ ಸೇವನೆ ಮಾಡಲ್ಲ, ಮಾಂಸ ಸೇವನೆ ಮಾಡಲ್ಲ. ಮೊದಲು ಒಂದು ಕಾಲ ಇತ್ತು, ಜನರು ರೈತರು ಮನೆಯಿಂದ ಹೊರಗಡೆ ಜಾಸ್ತಿ ಕೆಲಸ ಮಾಡ್ತಾ ಇದ್ರು, ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ರು, ನೀರು ಹೆಚ್ಚು ಸಿಗ್ತಾ ಇರಲಿಲ್ಲ ಕುಡಿಲಿಕ್ಕೆ. ಈಗ ಪರಿಸ್ಥಿತಿ ಆಗಿಲ್ಲ, ಹೊರಗಡೆ ಹೋದವರು ಸಹ ಒಳ್ಳೆ ಗುಣಮಟ್ಟದ ಬಾಟಲ್ ವಾಟರ್ಗಳನ್ನ ಕ್ಯಾರಿ ಮಾಡ್ತಾರೆ, ನೀರು ಸಿಗ್ತಾ ಇರುತ್ತೆ, ಆಮೇಲೆ ಬಿಸಿಲು ಹೊತ್ತಿನಲ್ಲಿ ಕೆಲಸ ಮಾಡಲ್ಲ, ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಉಷ್ಣತೆ ಏನು ಉಂಟಾಗಲ್ಲ, ಯಾಕಂದ್ರೆ ಒಂದು ಮೊಟ್ಟೆ ತಿಂದ್ರೆ ಸರಾಸರಿ 75 calorie ಮಾತ್ರ ಇರ್ತದೆ, ಹೆಚ್ಚು ಉಷ್ಣ ಇಲ್ಲ. ಹಾಗಾಗಿ ಮಾಂಸ ಮತ್ತು ಮೊಟ್ಟೆ ಎರಡನ್ನೂ ಬೇಸಿಗೆಯಲ್ಲೂ ಸೇವನೆ ಮಾಡಬಹುದು. ಮತ್ತೆ ಮನೆಯಲ್ಲೇ ಇರೋರಂತೂ ಯಾವುದೇ ತೊಂದರೆ ಇಲ್ಲ, ಚೆನ್ನಾಗಿ ನೀರು ಕುಡಿದ್ರೆ ತೊಂದರೆ ಇಲ್ಲ. ಸೊ ಉಷ್ಣ ಉಂಟಾಗೋದಿಲ್ಲ, ಇದೊಂದು ಎಲ್ಲರ ಗಮನಕ್ಕೆ. ಇಲ್ಲಿ ನಂದೊಂದು ಪ್ರಶ್ನೆ, ತಾವಾಗ್ಲೇ ಹೇಳಿದ್ರಿ ಒಂದು ಅಂದಾಜಿನ ಪ್ರಕಾರ ಒಂದು 180 ಮೊಟ್ಟೆಯನ್ನ ಸೇವನೆಯನ್ನ ಮಾಡಬಹುದು ಅಂತ ಹೇಳಿ. ಈಗ ಪ್ರತಿ ದಿವಸದ ಒಂದು ಸರಾಸರಿಯನ್ನ ಗಮನಿಸಿದಾಗ ಒಂದು ಮೊಟ್ಟೆ ತಿನ್ನೋ ಜಾಗದಲ್ಲಿ 2-4 ಮೊಟ್ಟೆಯನ್ನ ತಿಂದ್ರೆ ಏನಾದ್ರೂ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಯಗಳುಂಟಾಗುತ್ತೆ? 2-3 ಮೊಟ್ಟೆ ತಿಂದ್ರೆ ಫ್ಯಾಟ್ ಕೊಬ್ಬಿನಂಶ ಜಾಸ್ತಿ ಆಗ್ತದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ದೈಹಿಕ ಶ್ರಮ ಮಾಡಬೇಕು. ದೈಹಿಕ ಶ್ರಮ ಮಾಡೋರು ಆರೋಗ್ಯಕರಿದ್ದವ್ರಿಗೆ ಏನು ತೊಂದರೆ ಆಗಲ್ಲ. ಯಾವ್ದಾದ್ರು ಹೃದ್ರೋಗ ಸಮಸ್ಯೆ ಇದ್ದವರು ಒಂದಕ್ಕಿಂತ ಹೆಚ್ಚು ತಿನ್ಬಾರ್ದು. ಹೃದ್ರೋಗ ಸಮಸ್ಯೆ ಇದ್ದವರು, ಕೊಬ್ಬಿನ ಸಮಸ್ಯೆ ಇದ್ದವರು, ಫ್ಯಾಟ್ ಒಬೆಸಿಟಿ ಇದ್ದವರು ತಿನ್ಬಾರ್ದು. ಆರೋಗ್ಯಕರ ಮನುಷ್ಯ ಒಂದು ಮೊಟ್ಟೆನ ಆರಾಮ್ಸೆ ತಿನ್ಬಹುದು, 2-3 ತಿಂದ್ರು ತೊಂದರೆ ಇಲ್ಲ. ನಾನು ಈಗಾಗಲೇ ಹೇಳಿದೆ ಅಮೆರಿಕನ್ಸ್ 281 ಮೊಟ್ಟೆ ತಿಂತಾರೆ ಒಂದು ವರ್ಷದಲ್ಲಿ. ನಾವು 180 ಅಂದ್ರೆ ದಿನಕ್ಕೆ ಅರ್ಧ ಮೊಟ್ಟೆ ಅಷ್ಟೇ ರೆಕಮೆಂಡ್ ಮಾಡಿರೋದು, ಅದನ್ನು ತಿಂತಾ ಇಲ್ಲ ನಾವು. 103 ಮೊಟ್ಟೆ ಮಾತ್ರ ತಿಂತಾ ಇದ್ದೀವಿ. ಸೊ ಆರೋಗ್ಯಕರ ಮನುಷ್ಯ ದಿನಕ್ಕೆ ಒಂದು ಮೊಟ್ಟೆ ತಿಂದ್ರಲ್ಲಿ ಏನು ತಪ್ಪೇನಿಲ್ಲ. 2-3 ತಿಂದ್ರೆ ಅದನ್ನು ದಿನ ತಿನ್ನಲ್ಲ ಯಾರು, ಅಪರೂಪಕ್ಕೆ ತಿಂತಾರೆ ತೊಂದರೆ ಇಲ್ಲ. ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅವರು ಒಂದಂತೂ ತಿನ್ಬಹುದು. ಹೃದ್ರೋಗ ಸಮಸ್ಯೆ ಇದ್ದವರು ಸ್ವಲ್ಪ ದೈಹಿಕ ಶ್ರಮವನ್ನ ಮಾಡಬೇಕಾಗ್ತದೆ. ಇದ್ರ ಜೊತೆಗೆ ಇನ್ನೊಂದು ತಪ್ಪು ತಿಳುವಳಿಕೆ ಏನಪ್ಪಾ ಅಂತಂದ್ರೆ, ವಯಸ್ಸಾದವ್ರು ತಿನ್ಬಾರ್ದು, ಗರ್ಭಿಣಿಯರು ತಿನ್ಬಾರ್ದು, ತುಂಬಾ ಹಸುಗೂಸು ಚಿಕ್ಕ ಮಕ್ಕಳು ತಿನ್ಬಾರ್ದು, ಅಲರ್ಜಿ ಆಗ್ಬಿಡುತ್ತೆ ಅನ್ನೋದೊಂದು ಇದೆ. ಸೊ ಮೊಟ್ಟೆಯಲ್ಲಿರೋ ಪ್ರೋಟೀನ್ ಸಹಜವಾಗಿ 99% ಅಲರ್ಜಿ ಆಗೋದಿಲ್ಲ, ಮತ್ತೆ ಒಳ್ಳೆ ಪೋಷಕಾಂಶಗಳಿದೆ. ಸೊ ಅದನ್ನ ನೋಡಿಕೊಂಡು ಎಲ್ಲರೂ ತಿನ್ಬಹುದು, ಉತ್ತಮ ಗುಣಮಟ್ಟದ ಪೋಷಕಾಂಶಗಳಿರೋದ್ರಿಂದ ಏನು ತೊಂದರೆ ಇಲ್ಲ. ಅದರಲ್ಲೂ ಇದು ಅವಶ್ಯಕತೆ ಜಾಸ್ತಿ ಇರೋದು ಹೆಣ್ಣು ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ. ಮತ್ತೆ ಇದು ಪಚನವಾಗೋ ಪ್ರೋಟೀನ್ ಇರೋದ್ರಿಂದ ವಯಸ್ಸಾದವರು ತೊಂದರೆ ಇಲ್ಲದಂಗೆ ತಿನ್ಬಹುದು. ಮೊಟ್ಟೆಯನ್ನ ನಾವು ಬೇಸಿಗೆ ಸೇವನೆಯನ್ನ ಮಾಡಬೇಕು ಅಥವಾ ಹಸಿ ಮೊಟ್ಟೆಯನ್ನ ಕೆಲವು ಕಡೆ ತಿನ್ನುವಂತಹ ಒಂದು ರೂಢಿ ಇದೆ, ಅದು ಸೂಕ್ತವಾ ಹೇಗೆ? ನಾವು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಹಸಿ ಮೊಟ್ಟೆಯನ್ನ ತಿನ್ನಬಾರ್ದು. ಮುಖ್ಯವಾಗಿ 2-3 ಕಾರಣಗಳಿದೆ. ಜನರಲ್ಲಿ ಇದು ನಂಬಿಕೆ ಇದೆ, ಹಸಿ ಮೊಟ್ಟೆ ತಿಂದ್ರೆ ಜಾಸ್ತಿ ಶಕ್ತಿ ಅಂತ ಹೇಳಿ. ಇದು ತಪ್ಪು ತಿಳುವಳಿಕೆ. ಮೊದಲನೇದು, ಈ ನಮ್ಮ ಕೋಳಿಗಳಲ್ಲಿ ಗುದದ್ವಾರ ಮತ್ತು ಮೊಟ್ಟೆ ಇಡೋ ಜಾಗ ಎರಡು ಒಂದೇ ಇದೆ. ಹಾಗಾಗಿ ಈ ಕೋಳಿ ಹಿಕ್ಕೆಯಲ್ಲಿರೋ ರೋಗಾಣುಗಳು, ಬ್ಯಾಕ್ಟೀರಿಯಾಗಳು, ಮುಖ್ಯವಾಗಿ ಸಾಲ್ಮೊನೆಲ್ಲಾ ಮತ್ತು ಈಕೊಲೆ, ಇದು ಮೇಲ್ಮುಖವಾಗಿ ಹೋಗಿ ಮೊಟ್ಟೆಯಲ್ಲಿ ಸೇರೋ ಚಾನ್ಸಸ್ ಇರುತ್ತೆ. ಆತರ ಏನಾರು ಆದಾಗ ಅದು ನಮ್ಮ ಹಳದಿ ಬಣ್ಣದಲ್ಲಿ ಸೇರ್ಕೊಂಡು ಸಾಲ್ಮೊನೆಲ್ಲಾ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ಯಾವಾಗ್ಲೂ ಬೇಯಿಸಿದ ಮೊಟ್ಟೆನೆ ತಿನ್ಬೇಕು, ಇವನ್ ಹಾಫ್ ಬಾಯ್ಲ್ಡ್ ಸಹ ತಿನ್ಬಾರ್ದು, ಹಾಫ್ ಬಾಯ್ಲ್ಡ್ ಕೂಡ ತಿನ್ಬಾರ್ದು. ಸೊ ಯಾಕೆಂದ್ರೆ ಹಾಫ್ ಬಾಯ್ಲ್ಡ್ ಅಲ್ಲಿ ಬಿಳಿ ಪದಾರ್ಥ ಮಾತ್ರ ಬೇಯಿಸ್ತಾರೆ, ಹಳದಿ ಪದಾರ್ಥವನ್ನ ಮೇಲ್ಭಾಗ ಮಾತ್ರ ಬೆಳಿತಾರೆ, ಒಳಗಡೆ ಹಾಗೆ ಇರುತ್ತೆ. ಸೊ ಸಹಜವಾಗಿ ಇದರಿಂದ ಸಾಲ್ಮೊನೆಲ್ಲಾ ಅಥವಾ ಈಕೊಲೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಕೋಳಿ ಆರೋಗ್ಯವಾಗಿದ್ರೆ ಏನ್ ತೊಂದರೆ ಇಲ್ಲ, ಬಟ್ ಗುದದ್ವಾರದ ಎರಡಕ್ಕೂ ಒಂದೇ ಇರೋದ್ರಿಂದ ಮೊಟ್ಟೆ ಬರ್ಲಿಕ್ಕೆ ಮತ್ತೆ ಹಿಕ್ಕೆ ಬರ್ಲಿಕ್ಕೆ ಕೆಲವೊಂದ್ಸಲ ಮೇಲ್ಮುಖವಾಗಿ ಈ ಬ್ಯಾಕ್ಟೀರಿಯಾಗಳು ಚಲಿಸಿ ಮೊಟ್ಟೆಯಲ್ಲಿ ಸೇರೋ ಸಂಭವ ಇರ್ತದೆ. ಇದು ಅತಿ ಮುಖ್ಯವಾದ ಒಂದು ತೊಂದರೆ. ಎರಡನೇದು, ಇಂಪಾರ್ಟೆಂಟ್ ಒಂದು ಜೀವಸತ್ವ ವೈಟಮಿನ್ ಅಂದ್ರೆ ಬಯೋಟಿನ್. ಆ ಬಯೋಟಿನ್ ಬ್ಯಾಕ್ಟೀರಿಯಾಗಳಿಗೆ, ರೋಗಕಾರಕಗಳಿಗೆ ಸಿಗಬಾರದು ಅಂತ ನೈಸರ್ಗಿಕವಾಗಿ ಅದನ್ನ ಬೈಂಡ್ ಮಾಡ್ಕೊಂಡಿರುತ್ತೆ. ಇನ್ನೊಂದು ಪ್ರೋಟೀನ್ ಅವಿಡಿನ್ ಅಂತೇಳಿ, ಇವೆರಡು ಒಂದಕ್ಕೊಂದು ಬೈಂಡ್ ಮಾಡ್ಕೊಂಡು ಬಯೋಟಿನ್ ನ ಲಭ್ಯತೆ ಇರೋದಿಲ್ಲ. ಬೇಯಿಸಿದಾಗ ಈ ಅವಿಡಿನ್ ಮತ್ತು ಬಯೋಟಿನ್ ಬ್ರೇಕ್ ಆಗುತ್ತೆ, ಬಯೋಟಿನ್ ಲಭ್ಯವಾಗುತ್ತೆ. ಸೊ ಹಾಗಾಗಿ ಬೇಯಿಸಿದ ಮೊಟ್ಟೆ ತಿಂದ್ರೆ ನಿಮ್ಗೆ ಬಯೋಟಿನ್ ಅನ್ನೋ ಜೀವಸತ್ವ ಸಿಗುತ್ತೆ. ಹಾಗಾಗಿ ಬೇಯಿಸಿದ ಮೊಟ್ಟೆಯನ್ನ ಸೇವಿಸಿದ್ರೆ ಉತ್ತಮ. ಬೇಯಿಸಿರುವಂತ ಮೊಟ್ಟೆಯನ್ನ ಸೇವನೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ. ತಾವಾಗ್ಲೇ ಈ ಪೋಷಕಾಂಶಗಳ ಪಟ್ಟಿಯನ್ನ ಹೇಳ್ತಾ ಇದ್ರಿ, ಅದರಲ್ಲಿ ಎಲ್ಲಿಯೂ ಕೂಡ ಈ ಕ್ಯಾಲ್ಸಿಯಂ ಅಂಶ ಬಂದಂಗೆ ಕಾಣಲಿಲ್ಲ. ಆದ್ರೆ ಈ ಬಹುತೇಕ ಮೂಳೆ ಮುರಿದಂತಹ ಸಂದರ್ಭಗಳಲ್ಲಿ ಮೊಟ್ಟೆಯನ್ನ ಹೆಚ್ಚು ಸೇವನೆ ಮಾಡಬೇಕು, ಅದರಲ್ಲೂ ಹಸಿ ಮೊಟ್ಟೆ ಸೇವನೆ ಮಾಡೋದ್ರಿಂದ ಬೇಗ ಮೂಳೆ ಕೂಡ್ಕೊಳ್ಳುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಇದು ಸರಿಯಾದದ್ದು ಅಥವಾ ತಪ್ಪು? ಇಲ್ಲ, ಇದು ತಪ್ಪು. ಮೊಟ್ಟೆ ಸೇವನೆ ಬೇಕು, ಆದ್ರೆ ಮೊಟ್ಟೆ ಒಳಗಡೆ ಒಂದು ಮೊಟ್ಟೆಯಲ್ಲಿ ಸುಮಾರು 24 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರುತ್ತೆ. ಹಾಗಾಗಿ ಮೊಟ್ಟೆ ಸೇವನೆ ಉತ್ತಮ. ಮೊಟ್ಟೆ ನಂತರ ಬರೋದು ಅಂತಂದ್ರೆ ಹಾಲ್ನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಅದ್ ಬಿಟ್ರೆ ಮೂಳೆ ಕಾಲು ಸೊಪ್ಪು ಎಲ್ಲ ಕುಡಿಬಹುದು. ಹಸಿ ಮೊಟ್ಟೆ ಸೇವನೆಯಿಂದ ಅದು ಕೂಡೋದಿಲ್ಲ, ಹಸಿ ಮೊಟ್ಟೆ ಸೇವನೆಯಿಂದ ಕ್ಯಾಲ್ಸಿಯಂ ಸಿಗುತ್ತೆ. ಇನ್ನು ಕೆಲವರು ತಿಳ್ಕೊಳ್ತಾರೆ ಕ್ಯಾಲ್ಸಿಯಂ ಎಲ್ಲ ಮೊಟ್ಟೆ ಚಿಪ್ ನಲ್ಲೇ ಇರುತ್ತೆ, ಹಾಗೇನಿಲ್ಲ. ಚಿಪ್ ನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ರೂ ಸಹ ಒಂದು ಮೊಟ್ಟೆಯಲ್ಲಿ 24 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರುತ್ತೆ. ಅದೇ ನೀವು 1 ಲೀಟರ್ ಹಾಲ್ನಲ್ಲಿ ಸುಮಾರು 2.something ಮಿಲಿಗ್ರಾಮ್ ಅಥವಾ ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಇರುತ್ತೆ. ಹಾಗಾಗಿ ಮೊಟ್ಟೆ ಸಹ ಒಂದು ಕ್ಯಾಲ್ಸಿಯಂ ಭರಿತ ಆಹಾರ ಪದಾರ್ಥ. ಹಾಗಾಗಿ ಮೂಳೆ ಮುರಿತಗಳಲ್ಲಿ ಮೊಟ್ಟೆಯನ್ನ ಸೇವಿಸಬಹುದು, ಬೇಯಿಸಿದ ಮೊಟ್ಟೆ ಸೇವಿಸಿದ್ರೆ ಒಳ್ಳೇದು. ಅನೇಕ ಜನರು ಈ ಬೆಳಗ್ಗಿನ ಉಪಹಾರ ಏನಿರುತ್ತ ಅದಕ್ಕೆ ಬದಲಾಗಿ ಮೊಟ್ಟೆಯನ್ನ ಸೇವನೆ ಮಾಡ್ತೀವಿ ಅಂತ ಹೇಳಿ 2-4 ಮೊಟ್ಟೆಯನ್ನ ಸೇವನೆ ಮಾಡ್ತಕ್ಕಂಥದ್ದು ಇದೆ. ಅದನ್ನ ಹಾಗೆ ಬಾಯ್ಲ್ ಮಾಡಿ ತಿನ್ನಂಥದ್ದು, ಬಾಯ್ಲ್ ಮಾಡಿ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಬೆರೆಸಿ ತಿನ್ನಂಥದ್ದು, ಇದು ಸೂಕ್ತವಾದಂತಹ ಅಭ್ಯಾಸವೋ ಹೇಗೆ? ಬೆಳಗ್ಗೆ ಮೊಟ್ಟೆ ತಿನ್ನೋದು ತುಂಬಾ ಸೂಕ್ತ, ಯಾವುದೇ ತೊಂದರೆ ಇಲ್ಲ. ಎರಡು ಮೂರು ಮೊಟ್ಟೆ ತಿನ್ಬೇಕಂತಂದ್ರೆ ನೀವು ಹೆಚ್ಚಿನ ದೈಹಿಕ ಶ್ರಮ ಮಾಡಬೇಕಾಗುತ್ತೆ. ಅಷ್ಟೇ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲೆಲ್ಲ ಬೆಳಗ್ಗಿನ ಉಪಹಾರಕ್ಕೆ ಹೆಚ್ಚು ಮೊಟ್ಟೆಯನ್ನ ಸೇವಿಸ್ತಾರೆ. ನಮ್ಮಲ್ಲೂ ಒಂದಷ್ಟು ಉತ್ತರ ಭಾರತದಲ್ಲಿ ಆ ಒಂದು ಪದ್ಧತಿ ಇದೆ. ನಮ್ಮಲ್ಲಿ ಯಾವಾಗ್ಲೂ ಮೊಟ್ಟೆ ಮಾಂಸ ಏನಿದ್ರು ಮಧ್ಯಾಹ್ನ ಮತ್ತು ರಾತ್ರಿ, ಬಟ್ ಬೆಳಗ್ಗೆ ನಾವು ಮೊಟ್ಟೆಯನ್ನ ಸೇವಿಸಬಹುದು. ಅದರಿಂದ ಏನು ತೊಂದರೆ ಏನು ಇಲ್ಲ, ತೊಂದರೆ ಏನಾಗೋದಿಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಮಗೆ ಕಾಡು ಮೊಟ್ಟೆಗಳು ಸಿಗ್ತಕ್ಕಂತ ಸಾಧ್ಯತೆಗಳು ಇರುತ್ತೆ. ಯಾವುದೋ ಒಂದು ಪಕ್ಷಿ ಎಲ್ಲೋ ಇಟ್ಟರ ಅಂತದ್ದು ಅದು ನಮ್ಮ ಕೃಷಿ ಜಮೀನಿನಲ್ಲಿರಬಹುದು ಅಥವಾ ಕಾಡು ಪ್ರದೇಶದಲ್ಲಿ ಇರಬಹುದು, ಸಿಗುತ್ತೆ. ಹೀಗೆ ಕಾಡು ಪ್ರದೇಶದಲ್ಲಿ ಸಿಕ್ಕಂತ ಮೊಟ್ಟೆಗಳು ಸೇವನೆ ಮಾಡಲಿಕ್ಕೆ ಯೋಗ್ಯವ? ಸೇವನೆ ಮಾಡ್ಲಿಕ್ಕೆ ಯೋಗ್ಯ, ಏನು ತೊಂದರೆ ಇಲ್ಲ. ಆದ್ರೆ ಅದರಲ್ಲಿ ಭ್ರೂಣ ಬೆಳೀತಾ ಇದೆಯೋ ಇಲ್ಲ ಅನ್ನೋ ಒಂದು ಚೆಕ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಕಾಡು ಮೊಟ್ಟೆ ಅಂದ್ರೆ ಅಲ್ಲಿ ಗಂಡು ಕೋಳಿ ಹೆಣ್ಣು ಕೋಳಿ ಎರಡೂ ಇರುತ್ತೆ. ಅವು ಇಟ್ಟಂತ ಮೊಟ್ಟೆಗಳು ಫಲೀಕೃತ ಮೊಟ್ಟೆಗಳಾಗಿರ್ತವೆ, ಅವು ಮುಂದೆ ಮರಿ ಆಗ್ತದೆ. ಸೊ ಬೆಳವಣಿಗೆ ಅಂತ ಜಾಸ್ತಿ ಆಗಿದ್ರೆ ನೀವು ಬೇಯಿಸೋ ಹಂತದಲ್ಲಿ ಅದರಲ್ಲಿ ಭ್ರೂಣ ಇರಬಹುದೇನೋ ಒಳಗಡೆ, ಅದನ್ನ ಗಮನಿಸಿ ನೀವು ಬೇಯಿಸಬೇಕಾಗ್ತದೆ. ಬೇಯಿಸಿ ತಿಂದಷ್ಟು ಒಳ್ಳೇದು. ಮತ್ತೆ ಪೋಷಕಾಂಶಗಳ ವಿಷಯಕ್ಕೆ ಬಂದ್ರೆ ತೂಕದ ಆಧಾರದಲ್ಲಿ 100 ಗ್ರಾಂ ಕೋಳಿ ಮೊಟ್ಟೆ, 100 ಗ್ರಾಂ ಇತರ ಮೊಟ್ಟೆ, ಹಸಿ ಮೊಟ್ಟೆ ಅಥವಾ ನಾಟಿ ಕೋಳಿ ಮೊಟ್ಟೆ ಏನೇ ತಗೊಂಡ್ರು 100 ಗ್ರಾಂ ಅಲ್ಲಿ ಪೋಷಕಾಂಶಗಳು ಎರಡಕ್ಕೂ ಸರಿಸಮವಾಗಿರ್ತದೆ. ಕೆಲವರು ನಾಟಿ ಕೋಳಿ ಅಥವಾ ಕಾಡು ಕೋಳಿ ಮೊಟ್ಟೆಗಳನ್ನ ಸಾವಯವ ಅಂತ ಕರಿಬಹುದು. ಅದೊಂದು ವ್ಯತ್ಯಾಸ ಬಿಟ್ರೆ ಪೋಷಕಾಂಶಗಳಲ್ಲಿ ನಮ್ಮ ಕಮರ್ಷಿಯಲ್ ಮೊಟ್ಟೆ ಮತ್ತು ಇದು ಎರಡು ತೂಕದ ಆಧಾರದಲ್ಲಿ ಸಮವಾಗಿರ್ತದೆ. ಇನ್ನು ಅನೇಕರಲ್ಲಿ ಇರ್ತಕ್ಕಂತ ನಂಬಿಕೆ, ಈ ನಾಟಿ ಕೋಳಿ ಮೊಟ್ಟೆ ಇದೆಯಲ್ಲ ಅದರಲ್ಲಿ ಹೆಚ್ಚು ಪೋಷಕಾಂಶಗಳಿರುತ್ತೆ ಅನ್ನುವಂತ ನಂಬಿಕೆ, ಹಾಗಾಗಿ ಹೆಚ್ಚು ಹಣವನ್ನು ಕೂಡ ವ್ಯಯ ಮಾಡಿ ಅದನ್ನ ಕೊಂಡ್ಕೊಂಡು ತಿಂತಾರೆ. ನಾಟಿ ಕೋಳಿ ಮೊಟ್ಟೆಯಲ್ಲಿ ಹೆಚ್ಚು ಪೋಷಕಾಂಶಗಳಿರುತ್ತ? ನಾಟಿ ಕೋಳಿ ಮೊಟ್ಟೆಯಲ್ಲಿ ಮತ್ತೆ ನಮ್ಮ ಕಮರ್ಷಿಯಲ್ ಮೊಟ್ಟೆಯಲ್ಲಿ ತೂಕದ ಆಧಾರದಲ್ಲಿ ಎರಡು ಸಮ ಪೋಷಕಾಂಶಗಳಿರ್ತವೆ, ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ನೀವು ಕೇಳಬಹುದು ಈಗ ಅದಕ್ಕೆ ಯಾಕೆ ನಾವು ರೇಟ್ ಜಾಸ್ತಿ ಕೊಡಬೇಕು? ಸಹಜವಾಗಿ ನಾಟಿ ಕೋಳಿ ಮೊಟ್ಟೆ ಇವತ್ತು 10 ರಿಂದ 12 ರೂಪಾಯಿ ಇದೆ, 15-20 ರೂಪಾಯಿ ಇದೆ, ಸರಾಸರಿ 12 ರೂಪಾಯಿ ಅಂತ ತಗೋಬಹುದು. ಕಾರಣ ಇಷ್ಟೇ, ನಾಟಿ ಕೋಳಿಗಳು ಮೊಟ್ಟೆ ಇಡೋದಕ್ಕೆ ಬರೋದಕ್ಕೆ ಹೆಚ್ಚು ಕಾಲಾವಕಾಶ ತಗೊಳುತ್ತೆ, ಹೆಚ್ಚು ಆಹಾರ ತಿನ್ನುತ್ತೆ. ಆಹಾರ ಅಂದ್ರೆ ಕ್ವಾಂಟಿಟಿ ವೈಸ್ ಅಲ್ಲ, ಜಾಸ್ತಿ ಜಾಗ ಬೇಕಾಗುತ್ತೆ ಸಾಕ್ಲಿಕ್ಕೆ. ಮತ್ತೆ ಕಮರ್ಷಿಯಲ್ ಕೋಳಿಗಳನ್ನ ನಾವು ಒಂದೇ ಕಡಿಮೆ ಜಾಗದಲ್ಲಿ ಲಕ್ಷಗಟ್ಟಲೆ ಕೋಳಿಗಳನ್ನ ಸಾಕ್ತೀವಿ, ನಾಟಿ ಕೋಳಿಗಳನ್ನ ಅಷ್ಟು ಸಾಕ್ಲಿಕ್ಕೆ ಆಗಲ್ಲ. ಆ ರೀತಿಯಾಗಿ ಉತ್ಪಾದನೆ ವೆಚ್ಚ ಅಂತ ಕರಿತೀವಿ, ಯಾವುದೇ ಒಂದು ಪದಾರ್ಥನ ಉತ್ಪಾದಿಸುವಾಗ ಎಷ್ಟು ಶ್ರಮ ಬೀಳುತ್ತೆ, ಎಷ್ಟು ಬಂಡವಾಳ ಹಾಕ್ತಿವಿ. ಆ ನಿಟ್ಟಿನಲ್ಲಿ ಕಮರ್ಷಿಯಲ್ ಮೊಟ್ಟೆಗಳನ್ನ ಕಡಿಮೆ ಜಾಗದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಮೊಟ್ಟೆಗಳನ್ನ ಪಡಿಬಹುದು, ಹಾಗಾಗಿ ಅದಕ್ಕೆ ರೇಟ್ ಕಡಿಮೆ ಇರ್ತದೆ. ನಾಟಿ ಕೋಳಿ ಹೆಚ್ಚು ಶ್ರಮ ಬೀಳುತ್ತೆ, ಕಡಿಮೆ ಜಾಗದಲ್ಲಿ ಜಾಸ್ತಿ ಕೋಳಿಗಳನ್ನ ಸಾಕಾಗಲ್ಲ, ಹಾಗಾಗಿ ಅದರ ರೇಟ್ ಜಾಸ್ತಿ ಇರ್ತದೆ. ಮತ್ತೆ ಕೆಲವು ಸಲ ನಾಟಿ ಕೋಳಿ ಮೊಟ್ಟೆಗಳು ಫಲೀಕೃತ ಮೊಟ್ಟೆಗಳಿರ್ತವೆ, ಹಾಗಾಗಿ ಅದಕ್ಕೆ ರೇಟು ಜಾಸ್ತಿ ಇರ್ತದೆ. ಪೋಷಕಾಂಶದಲ್ಲಿ ಎರಡಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಸಹಜವಾಗಿ ನೋಡಿದ್ರೆ ಒಂದು ನಾಟಿ ಕೋಳಿ ಮೊಟ್ಟೆ ಸುಮಾರು 45-50 ಗ್ರಾಂ ಇರುತ್ತೆ, ತೂಕದಲ್ಲಿ ಸ್ವಲ್ಪ ಕಡಿಮೆನೆ ಇರುತ್ತೆ, ಪೋಷಕಾಂಶ ಕಡಿಮೆನೆ ಇರುತ್ತೆ. ಹಂಗ ನೋಡಿದ್ರೆ ನಮ್ಗೆ ಏನು ಮಾರ್ಕೆಟ್ ಅಲ್ಲಿ ಸಿಗುತ್ತಾ ಅದರಲ್ಲಿ ಸ್ವಲ್ಪ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಇತ್ತೀಚೆಗೆ ಕೆಲವು ಕಂದು ಬಣ್ಣದ ಮೊಟ್ಟೆಗಳು ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ. ಅದಕ್ಕೆ ಸಾವಯವ ಮೊಟ್ಟೆ ಅಂತ ಹೇಳ್ತಾರೆ, ಇನ್ ಕೆಲವರು ನಾಟಿ ಮೊಟ್ಟೆ ಅಂತ ಹೇಳ್ತಾರೆ, ನಾಟಿ ಫಾರಂ ಮೊಟ್ಟೆ ಅಂತ ಹೇಳ್ತಾರೆ. ಅದನ್ನ ಸ್ವಲ್ಪ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಕ್ಕಂಥದ್ದು ಕೂಡ ಇದೆ. ಹೆಚ್ಚು ಬೆಲೆ ಕೊಡ್ಲಿಕ್ಕೆ ಸೂಕ್ತವಾದದ್ದ ಮತ್ತೆ ಅದು ಆ ಕಂದು ಬಣ್ಣದಲ್ಲಿ ಬರ್ತಕ್ಕಂಥ ಮೊಟ್ಟೆ ನಿಜವಾಗ್ಲೂ ಯಾವ ಮೊಟ್ಟೆ ಅದು? ಮೊಟ್ಟೆ ಚಿಪ್ಪಿನ ಬಣ್ಣ ಮತ್ತು ಪೋಷಕಾಂಶ ಎರಡಕ್ಕೂ ಸಂಬಂಧ ಇಲ್ಲ. ಇಲ್ಲ, ತೂಕದ ಆಧಾರದ ಮೇಲೆ ಎಲ್ಲಾ ಮೊಟ್ಟೆಯಲ್ಲೂ 100 ಗ್ರಾಂ ಮೊಟ್ಟೆ ತಗೊಂಡ್ರೆ ಸಮ ಪೋಷಕಾಂಶ ಇರ್ತದೆ. ಒಂದು ಮೊಟ್ಟೆ ಚಿಪ್ಪಿನ ಬಣ್ಣ ವ್ಯತ್ಯಾಸ ಆಗ್ತಾ ಇರೋದು ಯಾವ ಕೋಳಿ ತಳಿ ಮೊಟ್ಟೆಯನ್ನು ಇಟ್ಟಿದೆ ಅನ್ನೋದ್ರ ಮೇಲೆ. ಉದಾಹರಣೆಗೆ ನಮ್ಮ ನಾಟಿ ಕೋಳಿಗಳು ಕಂದು ಬಣ್ಣದ ಮೊಟ್ಟೆ ಇಡ್ತವೆ, ಫಾರಂ ಕೋಳಿಗಳಲ್ಲಿ ಇರುವಂತಹ ತಳಿ ವೈಟ್ ಲೆಗ್ ಹಾರ್ನ್ ಅಂತೇಳಿ, ಆ ವೈಟ್ ಲೆಗ್ ಹಾರ್ನ್ ಯಾವಾಗ್ಲೂ ಬಿಳಿ ಮೊಟ್ಟೆನ ಇಡ್ತದೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಪ್ಲೈಮತ್ ರಾಕ್ ಅಂತ ಒಂದು ತಳಿ ಇದೆ, ಮತ್ತೆ ಇಂಡಿಯನ್ ರೋಡ್ ಐಲ್ಯಾಂಡ್ ರೆಡ್ ಅಂತ ಒಂದಿದೆ. ಇವು ಮಿಶ್ರ ತಳಿಗಳು, ಇದು ಮಾಂಸಕ್ಕೂ ಬಳಕೆ ಆಗುತ್ತೆ ಮತ್ತು ಮೊಟ್ಟೆಗೂ ಬಳಕೆ ಆಗ್ತದೆ. ಈ ರೋಡ್ ಐಲ್ಯಾಂಡ್ ರೆಡ್ ಅನ್ನೋದು ಏನಿದೆ ಅದು ಕಂದು ಬಣ್ಣದ ಮೊಟ್ಟೆ ಇಡ್ತದೆ, ಇದು ಸರಾಸರಿ ವಾರ್ಷಿಕ 280 ಮೊಟ್ಟೆ ಇಡುತ್ತೆ. ಅದೇ ನಮ್ಮ ನಾಟಿ ಕೋಳಿ ಆದ್ರೆ 60-70 ಇಡುತ್ತೆ. ಇದರ ತೂಕನು ಸ್ವಲ್ಪ ಜಾಸ್ತಿ, 60-65 ಗ್ರಾಂ ಇರುತ್ತೆ. ಇದನ್ನ ಕೆಲವರು ವೆರೈಟಿ ಡೆವಲಪ್ ಮಾಡಿದ್ದಾರೆ, BV300 ಅಂತಲೂ ಕರೀತಾರೆ, ಇನ್ನಿತರ ಹೆಸರಲ್ಲೂ ವೆರೈಟಿಗಳು ಬಂದಿದೆ. ಇದರ ಮೊಟ್ಟೆ ಕಮರ್ಷಿಯಲ್ ಬಿಳಿ ಕೋಳಿ ಮೊಟ್ಟೆಗೆ ಸಮ, ಹೆಚ್ಚು ದುಡ್ಡು ಕೊಡೋ ಅವಶ್ಯಕತೆ ಏನಿಲ್ಲ. ತೂಕದ ಆದಾದ್ಮೇಲೆ ಅದು 65 ಗ್ರಾಂ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಬಹುದು ರೇಟು. ಪೋಷಕಾಂಶದಲ್ಲಿ ಏನು ತೊಂದರೆ ಇಲ್ಲ. ಮೊಟ್ಟೆ ಚಿಪ್ಪಿನ ಗುಣ ಅದರ ಕೋಳಿ ತಳಿ ಮೇಲೆ ಆಧಾರವಾಗಿರುತ್ತೆ, ಬಣ್ಣ ಪೋಷಕಾಂಶದಲ್ಲಿ ವ್ಯತ್ಯಾಸ ಇರೋದಿಲ್ಲ. ಇತ್ತೀಚೆಗೆ ಅದು ಬ್ರೌನ್ ಲೇಯರ್ ಅಂತ ಬರ್ತಾ ಇದೆ, ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸೊ ಹಾಗಾಗಿ ಅವರು ಅದಕ್ಕೆ ಇನ್ನು ಹೆಚ್ಚಿನ ಬೆಲೆ ಕೊಡ್ತಾ ಕೇಳ್ತಾ ಇದಾರೆ. ಅದು ಮಾರ್ಕೆಟಿಂಗ್ ಮಾಡೋರ್ ಮೇಲೆ, ಉದಾಹರಣೆಗೆ ಗೋಧಿ ಅಥವಾ ಅಕ್ಕಿ ನಾವು ಪ್ಯಾಕೆಟ್ ಮಾಡಿದ್ರೆ ಜಾಸ್ತಿ ರೇಟ್ ಆಗುತ್ತೆ. ಅದೇ ರೀತಿ ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ, ಪೋಷಕಾಂಶದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ತಾವಾಗ್ಲೇ ಹೇಳಿದ್ರಿ ಮೊಟ್ಟೆಯನ್ನ ಕಲಬೆರಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿ, ಇದು ಸತ್ಯವೂ ಕೂಡ ಹೌದು. ಆದ್ರೆ ಕೆಲವೊಂದು ಮೊಟ್ಟೆಗಳಿಗೆ ಬಣ್ಣವನ್ನ ಲೇಪಿಸುವ ಮೂಲಕ ಇದು ನಾಟಿ ಮೊಟ್ಟೆ ಅಂತ ಹೇಳಿ ಮಾರಾಟ ಮಾಡತಕ್ಕಂತ ಒಂದು ಕಲಬೆರಕೆ ಪ್ರಕಾರ ಇದೆ. ಇದ್ರ ಬಗ್ಗೆ ಹೇಗೆ ಜಾಗೃತರಾಗಿ ಇರಬೇಕು ನಮ್ಮ? ಕಲಬೆರಕೆ ಅಂತ ಹೇಳಲ್ಲ, ಯಾಕೆಂದ್ರೆ ಅದರಲ್ಲಿ ಪೋಷಕಾಂಶಗಳು ವ್ಯತ್ಯಾಸ ಆಗಿರಲ್ಲ, ಆದ್ರೆ ಬಣ್ಣ ಬದಲಾಯಿಸ್ತಾರೆ, ಬಣ್ಣ ಬದಲಾಯಿಸ್ತಾರೆ. ಸೊ ಈ ಕಮರ್ಷಿಯಲ್ ಮೊಟ್ಟೆ ಕೋಳಿ ಸುಮಾರು 5-6 ರೂಪಾಯಿಗೆ ಸೇಲ್ ಆಗುತ್ತೆ. ಇದಕ್ಕೆ ಟೀ ಪುಡಿಯಲ್ಲಿ ಅದ್ದುತ್ತಾರೆ. ಟೀ ಪುಡಿಯಲ್ಲಿ ಅದ್ದಿ ಸ್ವಲ್ಪ ದಿವಸ ಆದ್ಮೇಲೆ ಅದು ಸ್ವಲ್ಪ ಹೊತ್ತಿಗೆ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಅದನ್ನ ನಾಟಿ ಕೋಳಿ ಮೊಟ್ಟೆ ಅಂತ ಹೇಳಿ ಮಾರಾಟ ಮಾಡ್ತಾರೆ. ಇದು ಮೋಸ ಆಗುತ್ತೆ, ಅದನ್ನ ನಾವು ತೊಳೆದ್ರೂ ಅಷ್ಟು ಹೋಗೋದಿಲ್ಲ. ಮುಖ್ಯವಾಗಿ ಏನು ವ್ಯತ್ಯಾಸಪ್ಪ ಅಂತಂದ್ರೆ, ನಾಟಿ ಕೋಳಿ ಮೊಟ್ಟೆ 35-45 ಗ್ರಾಂಗಿಂತ ಹೆಚ್ಚು ತೂಕ ಬರೋದಿಲ್ಲ, ಇದು ಸರಾಸರಿ 55 ಗ್ರಾಂ ಇರುತ್ತೆ. ಹಾಗಾಗಿ ಇಷ್ಟು ದೊಡ್ಡ ಮೊಟ್ಟೆಯನ್ನ ನಾಟಿ ಕೋಳಿಗಳು ಇಡೋದಿಲ್ಲ. ಕೆಲವರು ಈ BV300 ಅಂತ ಹೇಳಿ ಮಾಡ್ತಾರೆ, ಇದು 65 ಗ್ರಾಂ ಅಷ್ಟು ಇರ್ತದೆ, ಯಾವುದೇ ಕಾರಣಕ್ಕೂ 60 ಗ್ರಾಂಗಿಂತ ಕೆಳಗಡೆ ಇರೋದಿಲ್ಲ. ಹಾಗಾಗಿ ತೂಕದ ಆಧಾರದ ಮೇಲೆ ನಾವು ವ್ಯತ್ಯಾಸ ಇಡಬಹುದು. ಮತ್ತೆ ಆ ಕಂದು ಬಣ್ಣ ಕೋಳಿ ಇಟ್ಟಾಗ ಯೂನಿಫಾರ್ಮ್ ಆಗಿರುತ್ತೆ, ಎಲ್ಲೂ ಪ್ಯಾಚ್ ಎಲ್ಲ ಇರೋದಿಲ್ಲ. ಇವರು ಟೀ ಪುಡಿ ಇದ್ರಲ್ಲೆಲ್ಲ ಎದ್ದಾಗ ಆ ರೀತಿ ಇರುತ್ತೆ. ಕೆಲವು ಟೈಮ್ ಸ್ವಲ್ಪ ದಿವಸ ಇಟ್ಟು ಅದು ನೀರಿನಲ್ಲಿ ತೊಳೆದ್ರೆ ಆ ಬಣ್ಣ ಹೋಗೋ ಚಾನ್ಸಸ್ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಅದನ್ನ ಪತ್ತೆ ಮಾಡಬೇಕಾಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಅದರಿಂದ ಏನು ಹಾನಿ ಇಲ್ಲ, ಆದ್ರೆ ಹಣದ ವಿಷಯದಲ್ಲಿ ಸ್ವಲ್ಪ ಮೋಸ ಹೋಗ್ಬೋದು. ಹಣವನ್ನ ಹೆಚ್ಚು ಮಾಡಬಹುದು ಅನ್ನೋ ಕಾರಣಕ್ಕಾಗಿ ನಾಟಿ ಮೊಟ್ಟೆ ಅಂತ ಹೇಳಿ ಈ ತರದೆಲ್ಲ ಒಂದಷ್ಟು ಮಾಡ್ತಾರೆ. ನಾಟಿ ಮೊಟ್ಟೆಯನ್ನ ಗುರುತು ಮಾಡ್ತಕ್ಕಂಥದ್ದು, ಸುಲಭವಾಗಿ ಗುರುತು ಮಾಡ್ತಕ್ಕಂಥದ್ದು ಹೇಗೆ ನಮ್ಮ ಗ್ರಾಹಕರು? ಸಹಜವಾಗಿ ನಾಟಿ ಕೋಳಿ ಮೊಟ್ಟೆ ಚಿಕ್ಕದಾಗಿರುತ್ತೆ, ಕಂದು ಬಣ್ಣ ಸಂಪೂರ್ಣವಾಗಿ ಹರಡ್ಕೊಂಡು ಕಂದು ಬಣ್ಣ ಇರುತ್ತೆ. ಅದಕ್ಕೆ ಎರಡು ಕೊನೆಗಳಿರುತ್ತೆ, ಒಂದು ಚೂಪಾದ ಕೊನೆ, ಒಂದು ಬ್ರಾಡ್ ಎಂಡ್ ಅಂತ ಕರಿತೀವಿ, ಅಗಲವಾದ ಕೊನೆ ಅಂತ ಹೇಳಿ. ಮತ್ತೆ ಮೊಟ್ಟೆ ಚಿಪ್ಪು ದಷ್ಟಪುಷ್ಟವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಈ ಕಮರ್ಷಿಯಲ್ ಮೊಟ್ಟೆ ಕೋಳಿಯ ಚಿಪ್ಪುಗಳು ಸ್ವಲ್ಪ ತೆಳು ಇರುತ್ತೆ, ಬೇಗ ಒಡಿಬಹುದು. ನಾಟಿ ಕೋಳಿ ಮೊಟ್ಟೆಗಳನ್ನ ಬೇಗ ಒಡಿಲಿಕ್ಕಾಗಲ್ಲ. ಆಮೇಲೆ ನಾಟಿ ಕೋಳಿ ಮೊಟ್ಟೆಗಳು ಎಲ್ಲವೂ ಕೂಡ ಒಂದೇ ಗಾತ್ರದಲ್ಲಿ ಇರೋದಿಲ್ಲ ಅಲ್ವಾ? ಹಾ, ವ್ಯತ್ಯಾಸ ಇರುತ್ತೆ, ವ್ಯತ್ಯಾಸ ಇರುತ್ತೆ ಕೋಳಿ ಸೈಜ್ ತೂಕದ ಆಧಾರದ ಮೇಲೆ. ವಯಸ್ಸಾದ ಕೋಳಿಗಳಲ್ಲಿ ಸ್ವಲ್ಪ ದಪ್ಪ ಮೊಟ್ಟೆ ಬರ್ತದೆ, ಚಿಕ್ಕ ವಯಸ್ಸಿನ ಕೋಳಿಗಳಲ್ಲಿ ತುಂಬಾ ಚಿಕ್ಕ ಮೊಟ್ಟೆಗಳು ಕಾಣಸಿಗುತ್ತೆ. ಈ ಒಂದು ಲಕ್ಷಣಗಳನ್ನ ಗುರುತು ಮಾಡಿ ಇದು ನಾಟಿಯೋ ಅಲ್ವೋ ಅನ್ನುವಂಥದ್ದನ್ನ ಖಾತ್ರಿ ಮಾಡ್ಕೊಂಡು ಆಮೇಲೆ ಖರೀದಿ ಮಾಡ್ತಕ್ಕಂಥದ್ದು ಹೆಚ್ಚು. ಮೊಟ್ಟೆ ಒಡೆದು ಸಹ ನೋಡಬಹುದು, ಅದರಲ್ಲಿ ಹಳದಿ ಭಾಗ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಒಡೆದು ಕೆಳಗಡೆ ಹಾಕಿದಾಗ ಒಂದು ತಟ್ಟೆ ಮೇಲೋ ಅಥವಾ ಒಂದು ಗ್ಲಾಸ್ ಪ್ಲೇಟ್ ಮೇಲೆ ಹಾಕಿದ್ರೆ, ಅದೇ ನಮ್ಮ ಕಮರ್ಷಿಯಲ್ ಇದರಲ್ಲಿ 90% ಅವು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೆ ಅದರ ವ್ಯತ್ಯಾಸವನ್ನ ಗುರುತನ್ನ ಮಾಡಬಹುದು. ಈ ರಾಷ್ಟ್ರೀಯ ಮೊಟ್ಟೆ ದಿನವನ್ನ ಹೇಗೆಲ್ಲ ಅರ್ಥಪೂರ್ಣವಾಗಿ ಆಚರಣೆ ಮಾಡಬಹುದು ಅಂತೀರಿ? ಇಷ್ಟೆಲ್ಲ ಪೋಷಕಾಂಶಗಳು, ಲಾಭಗಳು ಇವನ್ನೆಲ್ಲ ನಾವು ತಿಳ್ಕೊಂಡಾಗ ನಮ್ಮ ಸರ್ಕಾರದ ವತಿಯಿಂದ ಹಾಗೂ ಹಲವಾರು ಮೊಟ್ಟೆನ ಮಾರಾಟ ಮಾಡೋರು ಸಹ ಇದನ್ನ ಪ್ರಚಾರ ಪಡಿಸ್ತಾ ಇದ್ದಾರೆ. ಹಾಗಾಗಿ ಇದೊಂದು ವಿಶೇಷ ದಿನ ಅಂತಲೇ ನಾವು ಇದನ್ನ ಆಚರಿಸಬೇಕು. ಹಾಗೆ ಇದನ್ನ ಹೇಗೆ ಆಚರಿಸಬಹುದು ಅಂದ್ರೆ, ಒಂದು ನಮ್ಮ ಮನೆಗಳಲ್ಲಿ ವಿವಿಧ ಮೊಟ್ಟೆ ಖಾದ್ಯಗಳನ್ನ ತಯಾರಿಸಿ ನಾವು ಸೇವನೆ ಮಾಡೋದನ್ನ ಮೊದಲು ಅನುಸರಿಸಬೇಕು. ಆನಂತರ ಶಾಲಾ ಮಕ್ಕಳಿಗೆ ಮೊಟ್ಟೆಯಲ್ಲಿರೋ ಪೋಷಕಾಂಶಗಳ ಬಗ್ಗೆ ಅರಿವನ್ನ ಮಾಡಿಕೊಡ್ಬೇಕು. ಅವರಿಗೆ ಫ್ರೀಯಾಗಿ ಮೊಟ್ಟೆಗಳನ್ನ ವಿತರಣೆ ಮಾಡೋದು, ಅವರ ಮಧ್ಯಾಹ್ನದ ಊಟದ ಪ್ರೋಗ್ರಾಮ್ ಇದೆ ಅಲ್ಲಿ ಮೊಟ್ಟೆಗಳನ್ನ ವಿತರಿಸೋದಿರ್ಬೋದು. ಮತ್ತೆ ಮೊಟ್ಟೆಗಳ ಮೇಳ, ಇವ್ ನೋಡು ಕೇಳಿರ್ಬೋದು, ಮಾವಿನ ಮೇಳ, ಆಹಾರ ಮೇಳ, ಅದೇ ರೀತಿ ಒಂದು ಮೊಟ್ಟೆಗೂ ಸಹ ಒಂದು ಮೊಟ್ಟೆಯ ಖಾದ್ಯ ಮೇಳ ಅಂತ ಹೇಳಿ ನಾವು ಆಚರಿಸಬಹುದು. ಮೊಟ್ಟೆ ವಿಷಯವಾಗಿ ಈ ತರ ಆಕಾಶವಾಣಿಯಲ್ಲಿ, ದೂರದರ್ಶನದಲ್ಲಿ, ಮತ್ತೆ ಸಮ್ಮೇಳನ ಕಾನ್ಫರೆನ್ಸ್ಗಳಲ್ಲೆಲ್ಲ ಇದರ ಪೋಷಕಾಂಶಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಆಚರಣೆ ಮಾಡಬಹುದು. ಇನ್ನ ಕೆಲವರು ಇದ್ರ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ, ಎಸ್ಎ ರೈಟಿಂಗ್ ಕಾಂಪಿಟೇಷನ್, ಚಿತ್ರಕಲೆ, ಮೊಟ್ಟೆ ಸಂಬಂಧಿತ ಚಿತ್ರಗಳನ್ನ ಬಿಡಿಸೋದು, ಪೇಂಟಿಂಗ್ ಮಾಡೋದು, ಪೋಸ್ಟರ್ ಮಾಡೋದು, ತಮ್ಮ ತಮ್ಮ ಮಟ್ಟದಲ್ಲಿ ತಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಾಗಿ ಈ ಮೊಟ್ಟೆ ದಿನವನ್ನ ವಿಶೇಷವಾಗಿ ಆಚರಿಸಿ ಮೊಟ್ಟೆಯ ಪೋಷಕಾಂಶಗಳ ಬಗ್ಗೆ ತಿಳ್ಕೊಂಡು ನಮ್ಮಲ್ಲಿರೋ ಕುಪೋಷಣೆಯನ್ನು ಸಹ ನಾವು ಹೋಗಲಾಡಿಸಬಹುದು. ಇನ್ನೊಂದು ವಿಷಯ ಇದರಲ್ಲಿ ಅತಿ ಮುಖ್ಯವಾಗಿ ನಾನು ಹೇಳೋದು ಮರೆತೆ, ICMR ಪ್ರಕಾರ ಒಬ್ಬ ಮನುಷ್ಯ 1 ಕೆಜಿ ದೇಹ ತೂಕಕ್ಕೆ 1 ಗ್ರಾಂ ಪ್ರೋಟೀನ್ ಅನ್ನ ತಿನ್ಬೇಕು. ಸೊ ನಾನು 60 ಕೆಜಿ ಇದೆ ಅಂದ್ರೆ 60 ಗ್ರಾಮ್ ದಿನನಿತ್ಯ ಪ್ರೋಟೀನ್ ತಿನ್ಬೇಕು. ಅದು 6 ಗ್ರಾಂ ಮೊಟ್ಟೆಯಿಂದ ಬಂದ್ರೆ ಇನ್ನು ಹೆಚ್ಚು ಅನುಕೂಲ, ಉಳಿದಂತ ಆಹಾರದಲ್ಲಿ ಇನ್ನಿತರ ಪ್ರೋಟೀನ್ ಬರಬಹುದು. ಮೊಟ್ಟೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಫೋನ್ ನಂಬರ್ ಇದೆ, 951-33-55-740. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ, 951-33-55-740. ಅಂತಿಮವಾಗಿ ಮೊಟ್ಟೆ ದಿವಸದ ಬಗ್ಗೆ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೋಳಿ ಮಾಂಸ ಮತ್ತು ಮೊಟ್ಟೆ, ವಿಶೇಷವಾಗಿ ಕಲಬೆರಕೆ ಆಗದಂತ ಮೊಟ್ಟೆ, ಜನರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಉತ್ತಮ ಗುಣಮಟ್ಟದ ಪ್ರೋಟೀನ್ ಯುಕ್ತ ಆಹಾರ. ಹಾಗಾಗಿ

ಕೃಷಿ ಹಾಗೂ ಕೃಷಿಕರ ಕಲ್ಯಾಣ ಸಚಿವಾಲಯದ ಮಾನ್ಯ ಮಂತ್ರಿಗಳಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶ. ಪ್ರಿಯ ಕಿಸಾನ್ ಬಹನೋ ಔರ್ ಭಾಯಿಯೋ ನಮಸ್ಕಾರ. 29 ಮೈ ಸೇ 12 ಜೂನ್ ತಕ್ ಚಲೇಗಾ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ. ಏಸಾ ಅಭಿಯಾನ ಜಿಮೇ ಕೃಷಿ ವೈಜ್ಞಾನಿಕ ಚಲಕರ್ ಖುದ ಆಪೇ ಪಾಸ್ ಆಯ್ಗೆ, ಆಪೇ ಗಾಂವ್ ಆಯ್ಗೆ, ಆಪಸೆ ಬಾತ್ ಕರೆಂಗೇ, ಆಪಿ ಖೇತಿ ಔರ್ ಬಾಗವಾನಿ ಕಿ ಜರೂರತೋ ಕೋ ಸಮಝೆಂಗೇ ಔರ್ ಆಪಕಿ ಜರೂರತ್ ಕೆ ಹಿಸಾಬ್ ಸೇ ಆಪಕೋ ಸಮಾಧಾನ ಭಿ ಬತಾಯೆಂಗೇ. ಆಪ್ ಉನ್ಸೆ ಪೂಛ ಸಕ್ತೆ ಹೈ ಕೈಸೆ ಆಪಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೇ ಕೈಸೆ ಅಪನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹಿ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ ಇಸ್ ಅಭಿಯಾನ ಸೇ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ ಬಢಾಯಿಯೆ, ಉತ್ಪಾದನ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಔರ್ ಮಜಬೂತ್ ಕದಮ್. ಕ್ಯೋಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಭಿ ಸಾಕಾರ ಹೋಗಾ ವಿಕಸಿತ ಭಾರತ ಕಾ ಸಪ್ನಾ. ಜಯ ಜವಾನ್,